ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ್ಲಿಗಿ ತಾಲೂಕಿನ ನಾಗಲಾಪುರ ಗ್ರಾಮದ ಒಬ್ಬ ರೈತರು ಚಂದ್ರಪ್ಪ ಅಂತೇಳಿ ಇವರ ಹೆಸರು ನಮ್ಮೊಟ್ಟಿಗೆ ಇವತ್ತಿದ್ದಾರೆ. ಅವರ ಕೃಷಿಯ ಅನುಭವಗಳನ್ನು ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಹಂಚಿಕೊಳ್ತಾ ಇದ್ದಾರೆ. ಅವರನ್ನು ಮಾತನಾಡಿಸೋಣ. ನಮಸ್ಕಾರ ಚಂದ್ರಪ್ಪರೇ. ಹೇಳ್ರಿ. ಚಂದ್ರಪ್ಪರೇ, ನಿಮ್ಮ ಸ್ವಂತ ಊರು ನಾಗಲಾಪುರ ನಮ್ಮದು. ನಾಗಲಾಪುರ, ಹೌದು, ನೀವು ಹುಟ್ಟಿ ಬೆಳೆದಿದ್ದೆಲ್ಲ ಅಲ್ಲೇ? ಎಲ್ಲ ಅಲ್ಲೇ. ಹಾಂ ಹಾಂ. ಈಗ ಈ ಕೃಷಿಯ ನಂಟು ನಿಮಗೆ ಯಾವಾಗಲಿಂದ ಇತ್ತು? ಎಲ್ಲರೂ ನಾವೆಲ್ಲ ಫಸ್ಟ್ ಎಲ್ಲ ಸಣ್ಣರಿದ್ದಾಗಲ್ಲ ಊಟದೆಲ್ಲ ಭಾರಿ ಪಜಿತಲ್ರಿ. ನಾವು ಬೇರೆ ಮನೆ ಸಂಬಳದ್ ಬಿಡಿ, ಹೌದಾ? ಇವರೆಲ್ಲ ಇವೆಲ್ಲ ಮಾಡೋ ನೀರಾವರಿ ಪರವರಿ ಯಾರು ಭೂಮಿ ಮೊದ್ಲು ಇತ್ತ ನಿಮ್ಗೆ? ಇತ್ತು, ಹೌದಾ? ಮಾಡೋರು ಇದ್ದಿಲ್ಲ ಅಲ್ರಿ. ಹಾಂ ಮೂವರಿದ್ರೆ ಇಬ್ಳ ಸಂಬಳ ಇದ್ವಿ, ಹಾಂ. ಇನ್ನು ಇಬ್ಳ ಇನ್ನು ನಿಮ್ಮ ಒಬ್ಬಾತು ತಂದೆಗೆ ಸಹ ಮಕ್ಕಳು ಮೂವರು? ಮೂವರು. ಹಾಂ. ನಿಮ್ಮ ತಂದೆಯವ್ರ ಹೆಸರೇನು ರೀ? ಸಿದ್ದಪ್ಪ. ಸಿದ್ದಪ್ಪ ಅಂತ. ಹಾಂ. ಈ ಮೂವರು ಮಕ್ಕಳು ನಿಮ್ಮ ತಂದೆಯವರಿಗೆ. ನೀವು ಓದೋ ಇಲ್ಲ, ವಿದ್ಯಾಭ್ಯಾಸ ಇದೆ? ಓದಿಲ್ಲ ರೀ, ಹಾಂ ಹಾಂ ಓದಿಲ್ಲ. ಹಾಂ. ನೀವು ಚಿಕ್ಕ ವಯಸ್ಸಿನಿಂದನೇ ಕೃಷಿ ಮಾಡ್ಕೊತ ಇದ್ರ ಇಲ್ಲ ಭೂಮಿ? ಇಲ್ಲ ರೀ, ಹಾಂ. ನಾವು ಅಲ್ಲೇ ಒಬ್ಬೊಬ್ರು ಒಂದೊಂದು ಮನೆಗೆ ಸಂಬಳ ಇದ್ವಿ ನಾವು ಸಂಬಳ ಫಸ್ಟಿಗೆ. ಅಂದ್ರೆ ಜೀತಕ್ಕೆ ಹೋಗ್ತಾರಲ್ಲ ಆ ಥರ? ಹಾಂ, ಆ ಥರ ಹೌದಾ? ಆ ಥರ ಇದ್ವಿ. ಹಾಂ ಹಾಂ. ಆಮೇಲೆ ಹಂಗೆ ಮೆಜಾರಿಟಿ ಬರ್ತಾ ಬರ್ತಾ ಬರ್ತಾ ವಾತಾವರಣ ಹಂಗೆ ಇದಾತ. ಹ್ಞೂ. ಅವಾಗ ಬಂದು ಒಬ್ಬ ಎಲ್ಲರ ಒಟ್ಟಿಗೆ ಸೇರಿ ಹ್ಞೂ. ಒಟ್ಟು ಬೇಸಾಯ ಮಾಡ್ಕೊಂತ ಅಲ್ಲಿಂದ ಕಂಟಿನ್ಯೂ ಮಾಡ್ಕೊಂತ ಬನ್ನಿ. ನಿಮ್ಮ ತಂದೆಯವ್ರ ಕಾಲಕ್ಕೆ ಭೂಮಿ ಎಷ್ಟಿತ್ತು ಅವಾಗ? ಅಷ್ಟೇ ಒಂದು 10-15 ಎಕರೆ ಇತ್ತು ರೀ. ಹ್ಞೂ. 10-15 ಎಕರೆ ಇದ್ರೂ ಏನು ಉಳುಮೆ ಇಲ್ಲ, ಮಾಡೋದಾಗ್ಲಿ? ಮಾಡೋದಿಲ್ಲ ರೀ, ಯಾಕೆ ಹಂಗೆ? ಅವಾಗ ಮಾಡೋರಿದ್ದಿಲ್ಲ. ನಾವು ಸಣ್ಣರಿದ್ದೀವಿ, ನಮ್ಮ ಅಪ್ಪ ಚಿಕ್ಕವರಿದ್ದ. ತೀರ್ಕೊಂಬಿಟ್ಟಿರ್ತಾರೆ. ಹೌದಾ? ಯಾವ ವಯಸ್ಸಿಗೆ ತೀರ್ಕೊಂಡಿದ್ದ ಅವಾಗ ಅವರು? ನಾವು ಅದೇ ಒಂದು 5-6 ವರ್ಷ ಇದ್ದಂಗೆ ಅಷ್ಟಕ್ಕೆ. ನಾನು. ಹಾಂ ಹಾಂ. ಇನ್ನೊಂದು ಒಬ್ಬತ್ತಿನ ಸಣ್ಣತಿನ ಹಾಂ ಹಾಂ. ಲಾಸ್ಟ್ ಅಂತ ಚಿಕ್ಕ ಮಕ್ಕಳಿದ್ದಾಗೆ ತೀರ್ಕೊಂಡ್ರು. ತೀರ್ಕೊಂಡ್ರೆ ಹಂಗಾಗಿ ನಿಮ್ಮನ್ನು ಬೆಳೆಸೋದೆಲ್ಲ ಜವಾಬ್ದಾರಿ ನಿಮ್ಮ ನಮ್ಮ ತಾಯಿಯವ್ರಿಗೆ. ತಾಯಿಯರಿಗಿತ್ತು. ಹಾಂ ಹಾಂ. ಯಾವ ಕೆಂಪು ಜೋಳ ಬರ್ತೈತಲ್ರಿ, ಹಾಂ ಹಾಂ. ಒಂಡಿನ ಕುಣಿ ಕಡ್ದು ಹಾಂ ಅವಾಗ ಹಾಂ ಹಾಂ. ಆ ಕೆಲಸ ಎಲ್ಲ ಆ ಮಾಡ್ತಿದ್ರು? ಕೆಲಸ ಎಲ್ಲ ಅವ್ರು ಮಾಡ್ತಿದ್ರು, ಮಾಡ್ತಿದ್ರು. ನಾವಿಲ್ಲ ರೀ. ಅವಾಗ ಹಂಗ ದಿನ ಆದ್ಮೇಲೆ ಇದಾಗ್ತ ಮತ್ತೆ ಆ ಕುರಿ ಕಾಯಕ್ಕೆ ಸಂಬಳ ಇದ್ವಿ. ಓದು ಪಾದ ಕಲ್ತಲ್ರಿ, ಹೌದಾ? ಹ್ಮ್ ಹ್ಮ್. ಓದ್ ಕಲಿಯಕ್ಕೆ ಮನೆಗೆ ಊಟದ ಪಜಿತ್ತಿದ್ದಾಗ ಹ್ಮ್. ಹಂಗಾಗಿ ಸಂಬಳ ಎಷ್ಟು ಕೊಡ್ತಿದ್ರು ಸಂಬಳ ಅಂದ್ರೆ ತಿಂಗಳ ಸಂಬಳನ ಹಾಗೆ? ಇಲ್ರಿ ಇಲ್ರಿ, ವರ್ಷಗಟ್ಲೆ. ಹಾಂ. ವರ್ಷಕ್ಕೆ ಒಂದು 2 ಕುರಿ ಕೊಡ್ತಿದ್ರು ಹ್ಮ್. ಅಷ್ಟೇ. ಅಷ್ಟೇ? ಹೊಟ್ಟೆ ಬಟ್ಟೆ ಬಟ್ಟೆ ಕೊಡ್ತಿದ್ರ? ಅಷ್ಟೇ, ಊಟ ಬಟ್ಟೆ ರೀ ಹಾಂ. 2 ವರ್ಷಕ್ಕೆ. ವರ್ಷಕ್ಕೆ 2 ಕುರಿ? ಆಮೇಲೆ ತಿರುಗ ವರ್ಷಕ್ಕೆ ಒಂದು ಜಾಸ್ತಿ ಮಾಡ್ಕೊಂತ ಮಾಡ್ಕೊಂತ ಹೋದ್ರೆ ಹಾಂ ಒಂದು 10 ವರ್ಷ ಇದ್ದೆ ಹಾಂ. ಅಲ್ಲಿ. ಸಿದ್ದ ಅಲ್ಲೇ ಮತ್ತೆ ಬಂದ್ಬಿಟ್ಟಿ ನಾನು. ಹೌದಾ? ಬಂದು ಅಲ್ಲಿದ್ದ ಹಾಂ. ಬೇಸಾಯ ಮಾಡ್ಕೊಂತ ಬಂದ್ವಿ. ನೀವು ಈಗೆಲ್ಲ ಬೇರೆ ಕುರಿ ಕಾಯ್ಲಿಕ್ಕೆ ಹೋದ್ರೆ ಎಲ್ಲ ರೀ, ವ್ಯವಸಾಯ ನಾನು ಮಾಡಲೇಬೇಕಂತ ನಿರ್ಧಾರ ಹೆಂಗೆ ಬಂತು ನಿಮಗೆ? ಹೆಂಗಂದ್ರೆ ಈಗೆಲ್ಲ ಮತ್ತೆ ಮನೆಗೆಲ್ಲ ಕುಟುಂಬ ಒಂದು ಕೈ ಬಿಟ್ಟಿವಿ, ಮತ್ತೆ ಮದುವೆ ಆಗಿಬಿಟ್ಟಿವಿ, ಒಬ್ರಿಗೊಬ್ರು ಬೇರೆ ಆದ್ವಿ. ಹ್ಞೂ. ಬೇರೆ ಆದಮೇಲೆ ಮತ್ತೆ ಮಕ್ಕಳು ಹ್ಞೂ. ಒಬ್ರಿಗೊಬ್ರು ಸೀದೆ ಆತ. ಹ್ಞೂ. ಮತ್ತೆ ಹಂಗಾಗಿ ಬೇಸಾಯ ಮಾಡ್ಕೊಂತ ಕಂಟಿನ್ಯೂ ಮಾಡಿದ್ವಿ. ವರ್ಷದ ವರ್ಷ ಮಾಡ್ಕೊಂತ ಮಾಡ್ಕೊಂತ ಬೇಸಾತು ರೀ. ಹಾಂ ಹಾಂ. ಚೆನ್ನಾಗಿ ದುಡಿಬೇಕು, ಚೆನ್ನಾಗಿ ದುಡಿಬೇಕು ಮಾಡ್ಬೇಕು. ಅನ್ನೋದು ಬಂತು. ಹ್ಞೂ, ಒಂದು ಜನಕ್ಕೆ ದುಡಿಬೇಕು ಅನ್ನೋದ ಬಂತು ಬಂತು ಬಂತು ಮಸ್ ತಿರುಗಿತ್ತ. ಈ ವರ್ಷ ಕೈ ಕೊಟ್ಟದ್ರಿ ಅಂದರೆ ನಿಮಗೆ ಜೀತಕ್ಕಿದ್ದಾಗ ಅಲ್ಲಿಂದ ಬಂದ ಮೇಲೆ ನಾವು ಏನಾದರೂ ಗಟ್ಟಿ ಆಗ್ಬೇಕಂತ, ಮಾಡ್ಬೇಕಂತ ಭೂಮಿ ಇದೆ ಎಲ್ಲ ಇದೆ, ಏನಾದರೂ ಇದು ಮಾಡಿ ಮಾಡ್ಬೇಕಂತ. ಸಾಧಿಸ್ಬೇಕಂತ. ಹ್ಞೂ ಹ್ಞೂ ಹ್ಞೂ. ಯಾವಾಗೆಲ್ಲ ಏನು ಬೆಳಿತಿದ್ರಿ ಸರ್ ನೀವು ಕೃಷಿ ಅವಾಗೆಲ್ಲ ಆರಂಭದಾಗೆಲ್ಲ? ಜಾಸ್ತಿ ಯಾ ಫಸ್ಟ್ ಎಳ್ಳು ಹ್ಞೂ. ಊಟದ ಜೋಳ ಬಿಟ್ಟರೆ ಏನು ಬೆಳ್ತಿದ್ದಿಲ್ಲ. ಶೇಂಗಾ ಹಾಂ ಹಾಂ. ಈ ಮೂರು ಈಗೆಲ್ಲ ಮೆಣಸಿನ್ಕಾಯಿ ಎಲ್ದೋಟ ಹ್ಞೂ. ಅಂತ ಈಗೆಲ್ಲ ರೈತರು ಇಲ್ಲಿ ನಮ್ಮೂರಿಗೆ ಎಲ್ಲ ಪಂಪ್ ಸೆಟ್ ಇಲ್ದಾರೆ ಯಾರಲ್ಲ ಹಾಂ. ಎಲ್ಲ ಐತಿ ಎಲ್ಲ ರೈತ. ನೀರು ಬೀಳ್ತದೆ ಎಲ್ಲ ಹಾಂ, ಕಡೆ ಎಲ್ಲ ಕಡೆ ಬಿದ್ದಾರೆ. ಅಂದರೆ ಈಗ ನೀರಿನ ಮೂಲಗಳು ಏನಿದಾವೆ ನಿಮ್ಮ ಭಾಗದಲ್ಲಿ? ಕೆರೆಗಳಿದಾವ ಅದ ಅಥವಾ? ಅದ ಇಲ್ಲಿ ಒಂದು ಐತಿ ರೀ. ಹ್ಞೂ. ಅಂದ್ರೆ ನೀರು ಪಾರಿ ಮತ್ತೆ ಮಳೆಗಾಲ ಈ ವರ್ಷ ಹೆಚ್ಚಿಗೆ ಆಗತ್ತಲ್ಲ, ಹ್ಞೂ ಹ್ಞೂ. ಹೊಡಿತೇವೆ ಈ ವರ್ಷ ಈ ಸಲ ಚೆನ್ನಾಗಿ ಚೆನ್ನಾಗಿ ಬರ್ತದೆ. ಬರುತ್ತೆ. ಈಗ ನೀವು ಏನೇನು ಬೆಳೀತಾ ಇದ್ದೀರಿ? ನಾವು ಮೆಣಸಿನ್ಕಾಯಿ ರೀ, ಹ್ಞೂ. ಮೆಣಸಿನ್ಕಾಯಿ, ಮೆಕ್ಕೆಜೋಳ, ಹ್ಞೂ ಶೇಂಗಾ, ಹ್ಞೂ ಹ್ಞೂ. ಇವ ಮೂರು ಜಾಸ್ತಿ ಇವು ರೀ. ಮೂರು ಎಷ್ಟು ವರ್ಷಗಳಿಂದ ಇವನ್ನ ಬೆಳೀತಾನೆ ಬರ್ತಾ ಇದ್ರಿ? ಈಗ ಮೆಣಸಿನ್ಕಾಯಿ ಬಂದ್ರೆ ಈಗ ಒಂದು 7-8 ವರ್ಷಲಿದ್ರಿ ರೀ ಹಾಂ ಹಾಂ. ಅಷ್ಟೇ. ಇಲ್ಲಿ ಈ ಕಡೆಗೆ ಬಂದ್ರೆ ಸಪ್ಲೈ ಆಗಿರೋದು. ಹಾಂ ಹಾಂ. ಫಸ್ಟಿಗೆಲ್ಲ ಮೆಕ್ಕೆಜೋಳ, ಹ್ಞೂ. ಮೆಕ್ಕೆಜೋಳ ಕೂಡ ಇದ್ದಿಲ್ಲ ರೀ, ಹ್ಞೂ ನಾನು ಹೇಳ್ದಲ್ಲ ರೀ. ಎಳ್ಳು, ಹ್ಞೂ. ಶೇಂಗಾ ಅವು ಬಿತ್ತಿದ್ರಿ. ಹ್ಞೂ. ಮೆಕ್ಕೆಜೋಳ ಈಗ ನಮ್ಮ ನೆಪ್ಪಲ್ತ ಒಂದು 15 ವರ್ಷ ಅದು. ಜೋಳ ಜಾಸ್ತಿ ಬೆಳೀತಿದ್ರ ನಿಮಗೆ ಊಟಕ್ಕೆಲ್ಲ ಬೇಕಲ್ವಾ? ನಮಗೆ ಊಟಕ್ಕೆ ಜೋಳ ಬೆಳ್ಕೊಂತೀವಿ. ಬೆಳ್ಕೊಳ್ತಿದ್ರ? ಈಗ ನೀವು ಮೆಣಸಿನ್ಕಾಯಿ ಬೆಳಿಲಿಕ್ಕೆ ಶುರು ಮಾಡಿ ಎಷ್ಟು ವರ್ಷಗಳಾಯ್ತು? ಒಂದು 7 ವರ್ಷ ಆಗಿರ್ಬೋದು ರೀ. ಹಾಂ. ಯಾವ ತಳಿ ಹೆಚ್ಚಾಗಿ ಬೆಳೆಯೋದು ನೀವು? ಅದೇ ಕಡ್ಡಿಗಾಯಿ ಡಬಲ್ ಡಿ ಏನು ಅಲ್ರಿ, ಹ್ಞೂ. ಇದನ್ನ ಈಗ 3 ವರ್ಷ ಹಾಕಿನಿ ರೀ. ಹೌದಾ? ಅದು ಬ್ಯಾಡಗಿ ಮೆಣಸಿನ್ಕಾಯಿ ಅಂತಾರಲ್ಲ, ಅದೇನಾ ಇದು? ಬ್ಯಾಡಗಿನ ಮೆಣಸಿನ್ಕಾಯಿ ಅನ್ನೋದು. ಹಾಂ ಹಾಂ. ಆಮೇಲೆ ಇದು ಈಗ ಫಸ್ಟಿಗೆ ಅಲ್ಲಿ ಸಂಡೂರ ಕಡೆಗೆ ಸಿದ್ದಾಪುರ ಅಂತಂದು ಬೀಜ ತರ್ತಿದ್ರ ಗದಿಗೆ ಸಸಿ ತರ್ತಿದ್ರ? ಗದಿಗಿನೇರ್ ಬಂದು ಅಲ್ಲಿ ಮಾರ್ತಾರ ಹಾಂ. ತಂದು ಬೀಜ ಮಾರ್ತಾರೆ? ಮೀ ಜನ ಹಾಂ ಹಾಂ. ಕಾಯಿನ ತಂದು ಜಿನ್ ಮಾಡಿಸಿ ಹಾಂ ಹಾಂ. ಬಿತ್ತಿ. ಓ, ಕಾಯಿ ತಂದು ಜಿನ್ ಮಾಡಿಸಿ ಬೀಜ ತೆಗೆದು ಅವನ್ನೆಲ್ಲಿ ಸಪ್ರೇಟಾಗಿ ಸಸಿ ಮಾಡ್ಕೊಳ್ತೀರಾ ಇಲ್ಲ ಅಥವಾ ಇಲ್ಲ ಇಲ್ಲ, ನೇರವಾಗಿ? ನೇರವಾಗಿ ಹಂಗೆ ನಾವು ಹ್ಞೂ ಹಿಂಗೆ ಸಾಲ್ ಹೊಡೆದು ಹ್ಞೂ. ಬೀಜ ನಾಲ್ಕು ನಾಲ್ಕು ನಾಲ್ಕು ಇಡ್ತೀವಿ. ಹೌದಾ? ಇದು ಬಿತ್ತೋ ಕ್ರಮಗಳು ಹೇಗೆ ಈ ಮೆಣಸಿನ್ಕಾಯಿಯನ್ನು? ಫಸ್ಟ್ ಎಲ್ಲ ಬೇಸ್ ಗೊಬ್ಬರ ಪೊಬ್ಬರ ಎಲ್ಲ ಅದ ಮಾಡ್ಕೊಳಕ್ರಿ. ಯಾವ ಗೊಬ್ಬರ ಬಳಸ್ತೀರಿ ಹೆಚ್ಚಾಗಿ? ನಾವು ಹೆಚ್ಚಾಗಿ ಕೊಟ್ಟಿಗೆ ಗೊಬ್ಬರನೇ ಜಾಸ್ತಿ, ದನ ಗೊಬ್ಬರ. ಹಾಂ, ಕುರಿ ಅದಾವ ಫಸ್ಟ್, ಕುರಿಗಳಿದೆ ನಿಮ್ಮ ಅದಾವ ಎಷ್ಟಿದಾವ ಕುರಿಗಳು? 100 ಅದಾವ. ಓಹೋ, ಕುರಿ ಗೊಬ್ಬರನು ಉಪಯೋಗ ಬರ್ತದೆ ನಿಮಗೆ, ಹ್ಞೂ ರೀ, ಸಿಗುತ್ತೆ. ಹ್ಞೂ ಮತ್ತೆ ದನಕರುಗಳು ದೊಡ್ಡ? ದನ ಅದಾವ, ಹ್ಞೂ 2 ಎತ್ತು ಅದಾವ, ಹ್ಞೂ ಹ್ಞೂ ಒಂದು 4 ಎಮ್ಮೆ ಅದಾವ. ಹಾಂ ಹಾಂ, ಅಂದರೆ ನಿಮಗೆ ಕೊಟ್ಟಿಗೆ ಗೊಬ್ಬರ ಹೊರಗಡೆಯಿಂದ ತರೋ ಕೆಲಸ ಇಲ್ಲ, ಇಲ್ಲ ಇಲ್ಲ ಇಲ್ಲ ರೀ. ನಿಮ್ಮ ಮನೆಯಲ್ಲಿ ಕುರಿ ಗೊಬ್ಬರ ಮತ್ತು ಕೊಟ್ಟಿಗೆ ಗೊಬ್ಬರ ನಿಮ್ಮಲ್ಲಿ ಲಭ್ಯ ಇದೆ? ಹ್ಞೂ ರೀ. ಹಾಂ ಹಾಂ, ಮತ್ತೆ ಈಗ ಬಿತ್ತಕ್ಕಂತೂ ಗೊಬ್ಬರ ಹಾಕ್ಲೇಬೇಕ್ರಿ, ಅವು ಹಾಕ್ಬೇಕು. ಹಾಕ್ಬೇಕು, ಅದು ಹಾಂ ಹಾಕ್ಲಿಲ್ಲದ ಕೆಲಸ ಆಗೋದಿಲ್ಲ. ಹಾಂ ಹಾಂ, ಹ್ಞೂ. ಹೆಂಗೆ ಈಗ ಗೊಬ್ಬರ ಹಾಕೋದು, ಹೇಗೆ ಮಾಡ್ತೀರಿ ನೀವು? ಹೊಲ ಎಲ್ಲ ಅದೇ ರಂಟಿ ಗಿಂಟಿ ಫಸ್ಟ್. ಇವು ನೋಡ್ರಿ, ಈಗೆಲ್ಲ ಮಿಣಸ್ಕಾಯಿ ಕಾಪೆಲ್ಲ ತೆಗೆದ ಮೇಲೆ ಹ್ಞೂ ಇದು ಕಟಾವ್ ಹಂಗೆ ಟೂಟ್ ಹೊಡಿಸ್ಬಿಡೋದು. ಇದು ಹ್ಞೂ ಹ್ಞೂ ಹ್ಞೂ, ಮತ್ತೆ ಹೊಡಿಸ್ತೀರಿ? ಹೊಡಿಸ್ಬಿಡೋದು, ಹೊಡಿಸಿ. ಹೊಡಿಸಿ ಮತ್ತೆ ಇದೆಲ್ಲ ರೋಣಿ ಮೇಳಿಗೆ ಮೆಕ್ಕೆಜೋಳ ಹಾಕಕ್ಕೆ ಸ್ಟಾರ್ಟ್ ಮಾಡ್ಕೊಂಡು. ಹಾಂ, ಹಾಗೆ ಈಗ ಮೆಣಸಿನ್ಕಾಯಿ ಹಾಕಬೇಕು, ಮೆಣಸಿನ್ಕಾಯಿ ಬೆಳೆಯೋದ್ರಿಂದ ನಮಗೆ ಹೆಚ್ಚು ಲಾಭ ಬರ್ತದೆ ಅಂತಕ್ಕಂಥ ಭಾವನೆ ನಿಮ್ಗೆ ಯಾವಾಗ ಬಂತು? ಈಗ ಫಸ್ಟ್ ವರ್ಷ ಬೇಸ್ ಆಗೈತೆ ರೀ, ಹ್ಞೂ ಲಾಭ ಏನ್ರಿ ಚೆನ್ನಾಗೈತಿ. ಹಾಕಿ ಮತ್ತೆ ಇದನ್ನ ಮಾಡ್ಬೇಕು ಅನ್ನೋದು ಒಂದು ಇದು, ಅಷ್ಟ ಅಲ್ಲ, ಖರ್ಚು. ನೀವು ಎಲ್ಲಾದರೂ ನೋಡಿದ್ರಾ ಈಗ ಮೆಣಸಿಗೆ ಹಾಕೋದು? ಇಲ್ಲಿ ನಮ್ಮ ಕಡೆ ಮೆಣಸಿಗೆ ಮೆಣಸಿನ್ಕಾಯಿನೇ ಇದ್ದಿಲ್ಲ ರೀ. ಇವರು ಆಂಧ್ರದವ್ರು ಬಂದು ಇಲ್ಲಿ ಹ್ಞೂ ಹೊಲ ಈ ನಮ್ದೊಂದು 3 ಎಕರೆ ಇಟ್ಕಂದ್ರೆ ಅವರು, ಹಾಂ ಹಾಂ, 1 ಎಕರೆಗೆ ಇಷ್ಟು ಕೊಡ್ತೀವಿ ಅಂತಂದು ಹ್ಞೂ ಹ್ಞೂ, ಅವ್ರು ಬೆಳೆದ್ ನೋಡಿ ಹಂಗೆ ಈ ಕಡೆಗೆಲ್ಲ ಚಾಲಾಗೈತೆ ರೀ. ಅಂದರೆ ನೀವು ಭೂಮಿ ಲೀಸ್ ಕೊಟ್ಟಿದ್ರಿ? ಇಲ್ಲ ರೀ, ನೀವು ಕೊಟ್ಟಿಲ್ಲ, ನಮ್ದಲ್ಲ ಬೇರೆ ಕೊಟ್ಟಾರೆ, ತಗೊಂಡಿದ್ರು? ಬೇರೆಯವ್ರು ತಗಂದ್ವಿ, ಸೊ ಅವರೆಲ್ಲ ಸ್ವಲ್ಪ ಚೆನ್ನಾಗಿ ಬೆಳೆದು ದುಡ್ಡು ಮಾಡೋದು ನೋಡಿದ್ರಿ? ನೋಡಿದ್ವಿ ಹ್ಞೂ ಹ್ಞೂ ಹ್ಞೂ, ಹಂಗಾಗಿ ನಮ್ಮ ಕಡೆಗೆ ಹ್ಞೂ ಹ್ಞೂ ಕಂಟಿನ್ಯೂ ಜಾಸ್ತಿ ಏನ್ರಿ ಶೇಂಗಾ ಮೆಕ್ಕೆಜೋಳ, ಹ್ಞೂ ಇವು ಬಿಟ್ಟರೆ ಏನು ಮಾಡ್ತಿದ್ದಿಲ್ಲ. ಹ್ಞೂ ಹ್ಞೂ, ಈಗ 3 ಎಕರೆ ನೀವು ಬ್ಯಾಡಗಿ ಮೆಣಸಿನ್ಕಾಯಿ ಬೆಳಿತೀರಲ್ವಾ, ಹೌದು ರೀ. ಈ ಬ್ಯಾಡಗಿ ಮೆಣಸಿನ್ಕಾಯಿ ಆರಂಭದಿಂದ ಹಿಡಿದು ಏನೇನು ನಿರ್ವಹಣೆ ಮಾಡ್ತೀರಿ ಮೊದಲಿಗೆ? ಈಗ ಕೊಟ್ಟಿಗೆ ಗೊಬ್ಬರ ಹಾಕಿ ಭೂಮಿ ಎಲ್ಲ ಹದ ಮಾಡಿಕೊಂಡು ಬೀಜ ಬಿತ್ತೀರಿ ಎಲ್ಲ ಆಗುತ್ತೆ, ಆಮೇಲೆ ಏನೇನು ಕೊಡ್ತೀರಿ, ಯಾವ ಯಾವ ಕೊಡ್ತೀರಿ? ಒಂದು 20 ದಿನ ಆದ್ಮೇಲೆ ರೀ ಹ್ಞೂ ಹಂಗೆ ಯಾರನ ಉಂಟು ಔಷಧ ಅದು ಹೊಡೆಯದೆ. ಹ್ಞೂ, ಆಮೇಲೆ ಅವರು ಫ್ಲ್ಯಾಟಿಗೆ ಬಂದು ಹೋಗ್ತಿರ್ತಾರೆ ಯಾರು ಬರ್ತಿರ್ತಾರೆ? ಅವರು, ಔಷಧ ನಿಮ್ದು ಅಂಗಡಿ ಹ್ಞೂ ಇರ್ತೈತೆ ರೀ, ಹಾಂ, ಹಾಗೆ ಹಾಂ, ಅವ್ರು ನೀವು ವಾರಕ್ಕೊಂದು ಸರ್ತಿ ಬರ್ತಿರ್ತಾರೆ, ಓಹೋ, ಇಂಥ ದೊಡ್ಡ ಅಂತ ಹೇಳಿದ್ರೆ ಹಾಂ, ಅದು ಅವ್ರು ತಂದು ಹೇಳಿದ್ದನ್ನು ಔಷಧಿ ತಂದು ಅವ್ರು ಹೊಡಿತೀರಿ, ತಂದು ಹೊಡಿದ್ವಿ. ಅದರಲ್ಲಿ ಏನು ನಿಮಗೆ ಮೋಸ ಆಗಲ್ವಲ್ಲ, ಏನೋ ಸುಮಾರು ಎಣ್ಣೆ ಕೊಡೋದು ಆ ಥರದ್ದು ಏನಾಗಿಲ್ಲ? ಇಲ್ಲರಿ, ಈ ಕೆಲವು ಅಂಗಡಿ ಈಗ ನಾವು ಹೆಂಗಂದ್ರೆ ದುಡ್ಡಿದ್ರೆ ಹ್ಞೂ ಒಳ್ಳೆ ಮಾಲು ಸಿಗುತ್ತೆ, ಅರ್ಜೆಂಟ್ ಸಿಗಲಿಲ್ಲ ನಿಮ್ಮ ಅಂಗಡಿ ಖಾತೆ ಉದ್ರಿ ಮಾಡಿರ್ತೀವಿ. ಈಗ ಹಂಗಾರೆ ಬೇರೆ ಔಷಧಿ ಎಲ್ಲ ಕ್ವಾಲಿಟಿ ಇರ್ತಾವೆ, ಅವ ಬೇರೆ ಇರ್ತಾವೆ, ಇವು ಒಂದು ಸ್ವಲ್ಪ ಕಡಿಮೆ ಇರುತ್ತೆ, ಆದ್ರೆ ತಂದು ಮತ್ತೆ ಇವನ್ನ ಹೊಡಿತಿರ್ತೀವಿ. ಈ 3 ಎಕರೆ ಮೆಣಸಿನ್ಕಾಯಿ ಬೆಳೆಯೋದಕ್ಕೆ ಎಷ್ಟು ಖರ್ಚು ಬರುತ್ತೆ ಅಂದಾಜು? ಅಷ್ಟೇ ಹೇಳಿದ್ರೆ ಅದು 1.5 ಲಕ್ಷ ಅಂತೂ ಖರ್ಚು ಬರ್ತದೆ ಒಂದು 3 ಎಕರೆ ಬರ್ತದೆ. 3 ಎಕರೆಗೆ ಹ್ಞೂ, ಅಂದರೆ ಸುಮಾರು ಒಂದು 75,000-80,000 ರೂಪಾಯಿ 1 ಎಕರೆ ಖರ್ಚು ಬರ್ತದೆ. ಬರ್ತದೆ. ಹಾಂ ಹಾಂ, ಇದು ಎಷ್ಟು ದಿನದ ಕ್ರಾಪು, ಯಾವಾಗಲಿಂದ ನಿಮಗೆ ಮಾಲು ಕೈಗೆ ಬರಲಿಕ್ಕೆ ಶುರುವಾಗ್ತದೆ? ಫಸ್ಟಿಗೆ ಇದು ರೋಣಿ ಮಳೆ ಬರ್ತದಲ್ರಿ, ಹ್ಞೂ ರೋಣಿ ಮಳೆಗೆ ಇಟ್ಟಿರ್ತೀವಿ, 4 ತಿಂಗಳಂತ ಬೇಕ್ರಿ. ಹ್ಞೂ, ಮತ್ತೀಗ ಇದು ಬಿತ್ತದ್ ಬರ್ತಲ್ರಿ, ಹ್ಞೂ ಹ್ಞೂ, ಆಗ ಕಟಾವ್ ಆಕತ್ ನೋಡ್ರಿ, ಇನ್ನು ಹಿಂಗಾರಿಗೆ ಹಿಂಗಾರಿಗೆ ಇನ್ನೊಂದು ಕಟಾವ್ ಮೂರು ಆಗ್ತದೆ, ತಿಂಗಳಂತ ಇರ್ತದೆ ಹಿಂಗಾರು ಬಿತ್ತನೆಗಿಂತ ಇದು ಕಟಾವ್ ಆಗ್ಬಿಡ್ತದೆ. ಹ್ಞೂ, ಆಕತ್ರಿ. ಹಾಂ ಹಾಂ, ಇನ್ನೊಂದು 3 ತಿಂಗಳು ಇನ್ನೂ ಇರ್ತದೆ 3 ತಿಂಗಳು ನಿಮ್ಗೆ ಕಂಟಿನ್ಯೂ ಬರ್ತಿರ್ತದೆ. ಬರ್ತದೆ. ಹಾಂ, ಒಟ್ಟು ಒಂದು 6-7 ತಿಂಗಳು ನಿಮಗೆ ಇದು ಇರ್ತದೆ ಕ್ರಾಪ್ ಇರ್ತದೆ. ಇರ್ತದೆ. ಹ್ಞೂ, ಅದು ಮಾಡ್ದಂಗೆ ರೀ, ಮಾಡ್ದಂಗೆ ನಾವು ಅದಾಗ ಈಗ ನೋಡಿ ನೀರು ಕಟ್ಟಿವಿ, ಅದು ಗೊಬ್ಬರ ಔಷಧ ಹೊಡೆದ್ರೆ ಮಾತ್ರ ಆಗತ್ ಕೆಲಸ, ಅದಾಗ ಮತ್ತೆ ಮಾಡಿದ್ರೆ ಇಲ್ಲ. ಒಟ್ಟು 1 ವರ್ಷದೊಳಗೆ ಇದನ್ನ ಕೆಡಿಸ್ಬಿಡ್ತೀರಿ? ಕೆಡಿಸ್ತೀವಿ. ಕೆಡಿಸಿ ಮತ್ತೆ ಇದು ಬೇರೆ ಬೇರೆ ಬೆಳೆಯನ್ನ ಬೆಳಿತೀರಿ? ಈಗ ಒಂದೇ ಬೆಳೆ ಬೆಳಿತಾ ಇರ್ತೀರಾ ಅಥವಾ ಮತ್ತಿಂದ ಕೆಡಿಸಿ ಬೇರೆ ಇದನ್ನ ಬೆಳೆ ಹಾಕ್ತೀರಿ? ತೆಗೆದು ಈಗ ನೋಡಿ ಮೆಕ್ಕೆಜೋಳ ಹಾಕ್ತಿರಿ, ಹಾಂ ಹಾಂ, ಈ ಈ ಕಾಪಿ ಗಿಡದಲ್ಲಿ ಮೆಣಸಿನ್ಕಾಯಿ, ಹಾಂ, ಮತ್ತೆ ಒಟ್ಟು ಬೆಳೆ ಪರಿವರ್ತನೆ ಮಾಡ್ತೀರಿ? ಹಾಂ, ಬೇರೆ ಚೇಂಜ್ ಮಾಡ್ತೀರಿ. ಹಾಂ, ಯಾಕೆ ಹಂಗೆ? ಇದನ್ನ ಹಾಕಿರೋ ನೆಲ ಇದು ನೀರು ಅರ್ಧ ಅರ್ಧ ಅರ್ಧ ಅರ್ಧ ಸಪ್ಪೆ ಬಂದಿರ್ತಲ್ಲ, ಹಂಗಾಗಿ ಒಟ್ಟು ಮಣ್ಣಿನ ಪೋಷಕಾಂಶ ಕಾಪಾಡೋದಕ್ಕೆ ಬೆಳೆ ಪರಿವರ್ತನೆ ಆಗುತ್ತೆ. ಬೇರೆ ಬೇಕಿಟ್ಟರೆ ಚೆನ್ನಾಗಿ ಬರ್ತದೆ. ಈಗ ಈ ಮೆಣಸಿನ್ಕಾಯಿ ನೀವು ಮಾರುಕಟ್ಟೆ ಎಲ್ಲಿ ಬ್ಯಾಡಗಿಕ್ಕೆ ಬ್ಯಾಡಗಿ ಹೋಗ್ತೀರಿ? ಬ್ಯಾಡಗಿಯಲ್ಲಿ ಖರೀದಿ ಪ್ರಕ್ರಿಯೆ ಹೇಗೆ ನಡೀತೈತೆ? ಅಷ್ಟೇ, ಅವ್ರು ಬರ್ದಂಗೆ ರೀ, ಈಗ ಎಷ್ಟು ಹ್ಞೂ, ಬರ್ರಿ ನೀವು ಅವ್ರು ಬರ್ಕಂದು ಹೋಗಿರ್ತಾರೆ, ಹ್ಞೂ, ಬರ್ಕಂದು ಹೋಗಿ ಟೆಂಡರ್ ಫಾರಂ ಬಂದ ಮೇಲೆ ನಿಂದು ಇಷ್ಟ ಆತ್ ನೋಡಪ್ಪ ಅಂತ ಚಂದ್ರಪ್ಪ ಹಂಗೆ ಮಾಡ್ತಾರೆ. ಅಂತಾರೆ. ಹ್ಞೂ, ಈಗ ರೇಟ್ನಿಂದ ಒಬ್ರದ್ದು 15,000 ಆಗಿರ್ತಾವೆ, ಒಬ್ರು 20,000 ಆಗಿರ್ತತೆ. ಹ್ಞೂ, 1,000ಲಿದ್ದ ಆಗ್ಯಾವ ರೀ ಮೊನ್ನೆ ವಾರ, ಹೌದಾ? 1,000ಲಿದ್ದ. ಯಾಕೆ ಹಂಗಾಯ್ತು, ಕ್ವಾಲಿಟಿ ಸರಿ ಬರಲಿಲ್ವಾ? ಒಂದೊಂದು ಕ್ವಾಲಿಟಿ ಸರಿಗಿಲ್ಲ ರೀ, ಹಾಂ, ಬರ್ಯಾದ ಮೇಲೆ ಒಬ್ಬೊಬ್ರು ನೀರು ಹೆಚ್ಚಿಗೆ ಹಾಕಿರ್ತಾರೆ, ಮಾಲ್ ಮಿಸ್ಟೇಕ್ ಇರ್ತತೆ. ಓಹೋ, ಸೊ ಅದನ್ನು ನೀವು ತುಂಬ ಹದವಾಗಿ ನೋಡ್ಕೊಂಡು ಹೋಗ್ಬೇಕು. ಅದ್ವಾಗ ಇದು ಮಾಡ್ಕೊಂಡು ಹೋದ್ರೆ ಮಾತ್ರ ಇರ್ತತೆ ರೀ. ಹ್ಞೂ ಹ್ಞೂ ಹ್ಞೂ, ಈಗ ನೀವು ಬಿಡಿಸ್ತಾ ಹೋಗ್ತೀರಿ, ಬಿಡಿಸ್ತೀರಿ, ನೋಡಿ. ಒಣಗಿಸ್ತೀರಿ, ಎಲ್ಲ ಆಗುತ್ತೆ. ಹ್ಞೂ, ಮಾರುಕಟ್ಟೆಗೆ ಎಷ್ಟು ದಿನದಲ್ಲಿ ಒಯ್ಯಬೇಕಂತ? 1 ವಾರ 10 ದಿನ ಬೇಕ್ರಿ. ಹಾಂ, ಇದನ್ನ ಈಗ ತಗೊಂಡೋಗಿ ಕಂದಾಗ ಹಾಕಿವ್ರಿ ನಾವು, ಹೊರದು ಹ್ಞೂ ಹ್ಞೂ ಎಲ್ಲ ಹ್ಞೂ ಹ್ಞೂ, ಅಡಿ ಕಂದದಲ್ಲಿ ಹಾಕಿರಿ. ಹಾಂ, ಕಂದಾಗ ಹಾಕಿವಿ. ಹ್ಞೂ, ಅದನ್ನೊಂದು ಎರಡು ಮೂರು ದಿನ ಬಿಟ್ಟು ಮತ್ತೆ ಎಲ್ಲ ಬಿಳೆದು ಬೇರೆ ಕೆಂಪದ್ದು ಬೇರೆ, ಅದು ನಾಲ್ಕು ಐಟಮ್ ಮಾಡಕ್ ನಾಲ್ಕು ವಿಭಾಗ ಆಗುತ್ತೆ ಅದು. ಹ್ಞೂ. ಈ ಬಿಳೆದಂದ್ರೆ ಅದು ವೇಸ್ಟ್ ಅಂತನಾ, ಕೆಟ್ಟೋಗಿದೆ ಅಂತನಾ, ಇಲ್ಲ ಅದನ್ನ ತಗೊಳ್ತಾರೆ ತಗೊಳ್ತಾರೆ ಕಡಿಮೆ ರೀ. ಕಡಿಮೆ ರೇಟ್ ಹೋಗುತ್ತೆ. ಹ್ಞೂ, ಹೆಂಗೆ ಹೋಗ್ತದೆ ಅದು ಅದೇ ಕ್ವಿಂಟಲ್ಗೆ? 1,500 ರೂಪಾಯಿ ಕ್ವಿಂಟಲ್ಗೆ. ಹ್ಞೂ. ಈಗ ನೀವು ಮೆಣಸಿನ್ಕಾಯಿನ ಹರಿದು ಕಣದಲ್ಲಿ ಹಾಕಿ ಮತ್ತೆ ನಾಲ್ಕು ಭಾಗ ಮಾಡ್ತೀರಂತ. ನಾಲ್ಕು ಭಾಗ ನಾಲ್ಕು ಮಾಡ್ತೀವಿ. ಭಾಗ ಅಂದ್ರೆ ಹೆಂಗೆ ಇರ್ತದೆ ಅದು? ನಾಲ್ಕು ಭಾಗ ಅಂದರೆ ಪೂರ್ತಿ ಬೆಳ್ಳಗಿರ್ತೈತೆ ಒಂದು. ಒಂದು, ಅದಕ್ಕಿನ್ನ ಒಂದು ಸ್ವಲ್ಪ ಕೆಟ್ಟರದು ಬಿಚ್ಚಿ ಇನ್ನೂ ಒಂದು ಸ್ವಲ್ಪ ಕಲ್ ಕಲ್ ಕೆಂಪಗಿರ್ತದೆ, ಅದು ಒಂದು. ಎರಡು. ಆಮೇಲೆ ಹಣ್ಣುಗಾಯಿ ಅಂತ ತೆಗಿತಿರ್ತೀವಿ, ಅದು ಕಲರ್ ಇದು ದಿಂಡು ಬರೋದಿಲ್ಲ ರೀ, ಅದು ಹಣ್ಣುಗಾಯಿ ತೆಗೆದ ಮೇಲೆ ಅದು ಸೀದಾ ಸಾಫ್ ಆಗಿಬಿಡ್ತದೆ ಒಣಗಿದ ಮೇಲೆ. ಫಸ್ಟ್ನೇ ಕ್ವಾಲಿಟಿ ಅಂದರೆ ಅದು ಒಳ್ಳೆಯ ಡಬ್ಬಿ ಇರ್ತೈತೆ ರೀ, ಡಬ್ಬಿ ಥರ ಇರ್ತದೆ. ಡಬ್ಬಿ ಥರ ಇರ್ತೈತೆ, ಅದು ಒಳ್ಳೆಯ ಮಾಲು ಅಂದ್ರೆ ಅದು. ಆ ಮಾಲ್ ಒಳ್ಳೆ ಮಾಲ್ ಅಂದ್ರೆ ಯಾವ ರೇಟಿಗೆ ಹೋಗ್ತದೆ ಅಂದಾಜು? ಈಗ 20-25 ಸಾವಿರ, 30 ಸಾವಿರ, 40 ಸಾವಿರ ತಕ್ಕ ನಿಂತ್ರಿ, ಈಗ 20 ಸಾವಿರ ಆಗೈತಂತೆ ನೋಡಿ ಮೊನ್ನೆ ವಾರ. ಅಂದ್ರೆ ನೀವು ಹೋಗಿದ್ರ ಈಗ ಇಲ್ಲ, ನನ್ನ ಮಗ ಹೋಗಿದ್ರಿ, ಹೋಗಿದ್ರ? ನಾವು ಅಂದ್ರೆ ಅವ್ ಕಳಿಸಿದ್ದೆ, ಹ್ಞೂ. ಆರಿಸಿದ್ದಿಲ್ಲ ರೀ, ಎಲ್ಲರನ್ನೆಲ್ಲ ಆರ್ಸಕ್ಕ ಈಗ ಅದನ್ನ ಒಂದೊಂದೆ ಇಲ್ಲೇ ಒಂದೊಂದು ಇರ್ತಿತ್ತ, ಅದನ್ನ ಆರ್ಸೋದ ಬೇಡ ಅಂದ್ ಒಮ್ಮಕ್ಕ ಒಳಗ್ಬಿಟ್ಟು. ಹಂಗೆ ಮಿಕ್ಸ್ ಮಾಡ್ಬಿಡ್ಬಿಟ್ರಿ. ಇಲ್ಲ ರೀ, ಆರಿಸ್ಲಿಲ್ಲ, ಆರಿಸ್ಲಿಲ್ಲ. ಎಲ್ಲ ಆರಿಸ್ಬಿಟ್ವಿ, ಒಂದೆಲ್ಲ ಆಟಿಗೆ ಮಾಡಿ ಕಳಿಸಿದ್ವಿ. ಪೂರ್ತಿ ಬೆಳೆಯೋದು ಮಾತ್ರ ಆರಿಸಿದ್ವಿ, ಅದು 1 ಸಾವಿರ ಆಗಿರ್ತದೆ. ಇದು 2.5 ಸಾವಿರ ಆಗಿದೆ. ಇದು 2,5 ಸಾವಿರ ಆಯ್ತು. ಇದು ಲಾಸ್ಟ್ ಮಾಲ್. ಹ್ಞೂ, ಲಾಸ್ಟ್ ಏನು ಲಾಸ್ಟ್ ಮೊನ್ನೆ ಗುಂಪಿನ ಮಾಡಿ ಹಂಗೆ ಒಂದೆಲ್ಲ ಆಟಿಗೆ ಹೊಡೆದಿದ್ದೀವಿ. ಹೌದಾ? ಅದೇ 2.5 ಸಾವಿರ ಆಗಿತ್ತು. ಈಗೇನೋ ಈಗ ಚೆನ್ನಾಗೈತೆ ಕಂದಾಗ, ಆರಿಸಿಲ್ಲ ರೀ. ಇನ್ನು ಆರಿಸಿಲ್ಲ. ಈಗ ಮುಂದೆ ಚೆನ್ನಾಗಿ ಬರ್ತದೆ ಅನ್ಸುತ್ತೆ ಈಗ ನಿಮಗೆ? ಮಾಡ್ಬೇಕ್ರಿ, ಮಾಡಿದ್ರೆ ಬರ್ತದೆ ಅಂತೀವಿ, ಪರವಾಗಿಲ್ಲ. ಅಂದರೆ ನೀವೀಗ ಈ ಕೃಷಿ ಮಾಡೋದಕ್ಕೆ ಸರ್ಕಾರದಿಂದ ಯಾವ ಯೋಜನೆ ಲಾಭ ತಗೊಳ್ತಾ ಇದ್ದಾರೆ? ನಮ್ಗೆ ಯಾವ್ದು ಬಂದಿಲ್ಲ ರೀ. ನೀವು ಯಾವುದಕ್ಕೂ ಅಪ್ಲೈ ಮಾಡಿಲ್ವಾ? ಇಲ್ಲ ಅಲ್ರಿ, ನಾವು ಪಾಣಿ ಬೇಕು. ಪಾಣಿ ಬೇಕು. ನಿಮ್ಮ ತಾಯಿಯರಿಲ್ವಾ ಈಗ? ಅದಾರ ಮತ್ತೆ ಅವ್ರ ಹೆಸರಲ್ಲಿ ಅಪ್ಲೈ ಮಾಡ್ಬೋದಲ್ಲ? ಅವರು ನಮ್ಮ ತಾಯಿರಂದ್ರೆ ನಮ್ಮ ಅಣ್ಣನ ತೆಗೆದ್ರೆ, ಹ್ಞೂ, ಅವರು ಹ್ಞೂ ಅವರಿಗೆ ಎಲ್ಲ ಮಾಡ್ಕೊಂತಿರ್ತಾರ, ನಾನು ಕೇಳಿಲ್ರಿ. ಓ, ಹಂಗಿದೆ. ಹಾಂ, ಈಗ ನೀವು ಬೇರೆ ಆದಮೇಲೆ ನಿಮ್ಮ ಪಾಲಿಗೆ ಭೂಮಿ ಕೊಟ್ಟಿದ್ದಾರೆ, ಕೊಟ್ಟಾರ ಮತ್ತೆ ಪಾಣಿ ಎಲ್ಲ ಬೇರೆ ಮಾಡ್ಕೊಳಕ್ ಪ್ರಯತ್ನ ಮಾಡಿಲ್ವಾ ನೀವು? ಮಾಡಿರ ಗೈ ತೋದಲ್ರಿ, ಇಲ್ಲಿ ಹ್ಞೂ. ಎಲ್ಲ ಮಾಡ್ಕೊಂಡು ಎಲ್ಲ ಇಷ್ಟೆಷ್ಟು ಅಂತಂದು ಆಯ್ತು ಮಾಡಿ ಎಲ್ಲ ಚೆಕ್ ಮಾಡಿಬಿಡಿ. ಹ್ಞೂ. ಈಗ ಮೆಣಸಿನ್ಕಾಯಿಂದ ನಿಮ್ಗೆ ಎಷ್ಟು ಲಾಭ ಬರ್ಬೋದು ಅಂತ ರೀ? ಈ ವರ್ಷ ಲಾಭ ನಿಗದಿ ಮಾಡೋಕ್ಕಾಗದಲ್ಲ ರೀ, ಲಾಭ ಇಲ್ಲ. ಅದು ಮಾಡಿದ್ದು ಅದಕ್ಕೆ ಆಗಿಬಿಟ್ರೆ ಸಾಕಾಗಿಬಿಡುತ್ತೆ. ಯಾಕೆ ಏನಾಯ್ತು? ಮಾಲ್ ಕೆಟ್ಟೋಯ್ತು ಅಂತ? ಮಳೆಗಾಲ ಹೆಚ್ಚಿಗೆ ಆಗಿ ಕೆಟ್ಟೋಗಿತ್ತು, ಮಳೆ ಜಾಸ್ತಿ ಕೆಟ್ಟೋಯ್ತು. ಮಳೆಗಾಲ ಹೆಚ್ಚಿಗೆ ಆಗಿ ಕೆಟ್ಟೋಗಿತ್ತು. ಈ ವರ್ಷ ಏನು ಲಾಭ ಕಾಣ್ತೀವಿ ಅಂಬದು ಅಸಾಧ್ಯ ಮಾಡಿ. ಶೇಂಗದಾಗ ಕಂಡಲ್ಲ, ಮೆಕ್ಕೆಜೋಳ ನೋಡ್ರಿ, ಹಿಂದಿ ವರ್ಷ 2,200-300 ಇತ್ತು, ಈ ವರ್ಷ ಬರ್ತದಂತಂದು ಇಟ್ಕೊಂಡಿವ, ಅಲ್ಲಿ ಮೊನ್ನೆ ಒಟ್ಟು ಜಂಪ್ ಆಗಿತ್ತು, ನಿನ್ನಿಲ್ಲಿದ್ದು ಅಲ್ಲಿ ಕಡಿಮೆ ಆಗೈತೆ, ಅಲ್ಲಿ ಹೌದಾ? 1,200-1,300 ಆಗತ್ತೆ ಅಂತ ಪಡಿಸಿಲ್ಲ ನೀನು. ಚೆನ್ನಾಗಿ ಬಂತು ಅಂದ್ರೆ ಎಷ್ಟು ಲಾಭ ತೆಗಿಲಿಕ್ಕೆ ಸಾಧ್ಯ ಆಗ್ತದೆ ಇದ್ರಾಗ? 3 ಎಕರೆಯಲ್ಲಿ ಈ ಮೆಣಸಿನ್ಕಾಯಿ ಬೆಳೆಯಲ್ಲಿ? ಅಷ್ಟೇ ರೀ, 1.5 2 ಲಕ್ಷ. 2 ಲಕ್ಷ ತೆಗೆದು ಮಸ್ತ್ 2 ಲಕ್ಷ ಆಗ್ತದೆ ರೇಟ್ ಬಂದ್ರೆ. ರೇಟ್ ಬಂದರೆ ಹ್ಞೂ, ಹಾಂ. ಇಲ್ಲಾಂದ್ರೆ ಅವಕ್ಕೆಲ್ಲ ಮಾಡಿದ್ಕು ಈ ಪ್ರತಿಯೊಂದಕ್ಕೂ ಲೆಕ್ಕ ಹಾಕ್ಬೇಕ್ರಿ. ಬೇಸಾಯ ಫಸ್ಟ್ ಈ ಟ್ರ್ಯಾಕ್ಟರ್ ಹೊಡೆದದ್ದು, ಕುಂಟೆ ಅಡಿಗೆದು, ನಾವು ಮಾಡಿದ್ದು, ಅದೆಲ್ಲ ಲೆಕ್ಕ ಹಾಕಿಲ್ಲ ನಾನು ಹೇಳೋದು. ನಿಮ್ಮ ಶ್ರಮನು ಲೆಕ್ಕ ಹಾಕ್ಬೇಕಲ್ವಾ? ಹಾಂ ಹಾಂ. ಈಗ ನೀವು ಕೂಲಿ ಕೆಲಸ ಮಾಡ್ತೀರಿ, ನೀವೇ ಇದು ಬೇರೆ ಹೊಲದಲ್ಲಿ ಕೆಲಸ ಮಾಡಿದ್ರೆ ಕೂಲಿ ತರ್ತೀರಲ್ವಾ? ಬರ್ತೈತೆ ರೀ. ಹಾಗೆ ಅದನ್ನೆಲ್ಲ ಲೆಕ್ಕ ಹಾಕ್ಬೇಕಲ್ವಾ? ಹಾಕ್ತೀರಾ? ಅದೆಲ್ಲ ಲೆಕ್ಕ ಹಾಕಿಲ್ಲ ರೀ ನಾವು. ಹಾಕ್ಬೇಕು. ಹಂಗಾಗಿ ನಮ್ದು ನಾವು ಮನ್ಯಾಗ ಮಾಡ್ಕೊಂಡು ಆಳು ಇವತ್ತಿನ ಕಾಲದಾಗ ಈಗ 200 ರೂಪಾಯಿ ಒಬ್ರಿಗೆ, ಹೆಣ್ಮಕ್ಳಿಗೆ ಮೆಣಸಿನ್ಕಾಯಿ ಬಿಡಿಸೋರಿಗೆ. ಅವ್ರಿಗೆ ಈಗ ಯಾಕೆ ಕೂಲಿ ಮಾಡೋರಿಗೆ ಆದ್ರೂ ಕೂಡ ಯಾವುದು ಕಡಿಮೆ ಇಲ್ರಿ. ಒಂದು ಎಣ್ಣೆ ತಗೊಂಡ್ರೆ ಹೋಗಿ 120 ರೂಪಾಯಿ ಕೆ ಜಿ, 110 ರೂಪಾಯಿ ಹೇಳ್ತಿರ್ತಾರೆ. ಕೂಲಿಯರು ಎಲ್ಲಿ ಬರ್ತಾರೆ? ಅವ್ರ ಜೀವನನೂ ಕಷ್ಟ ಇದೆ, ಕಷ್ಟ ಐತೆ. ಹೆಚ್ಚು ಕೂಲಿ ಕೊಟ್ಟರೆ ಅವ್ರಿಗೆ ಅನುಕೂಲ ಅವ್ರಿಗೆ ಆಗತ್ತೆ. ಅನುಕೂಲ ಆಗತ್ತೆ ರೀ. ಈಗ ನಿಮ್ಮ ಭಾಗದಲ್ಲೆಲ್ಲ ಕೂಲಿ ಎಷ್ಟು ಕೊಡ್ತೀರಿ? 200 ರೂಪಾಯಿ ಕೊಡ್ತೀರಿ ಒಬ್ರಿಗೆ. ಹೆಣ್ಣಾಳು ಗಂಡಾಳು ಅಂತ ಬೇರೆ ಬೇರೆ ಇದು ಮಾಡಿದ್ರೆ? ಇಲ್ಲ ಇಲ್ರಿ, ಎಲ್ಲರಿಗೆ ಏಕ ಒಂದೇ ರೀತಿ. ಈಗ ಹೆಣ್ಮಕ್ಳನ್ನ ಕಡಿಮೆ ಮಾಡ್ತಾರೇನ್ರಿ ಅವ್ರು? ಗಂಡು ಮಕ್ಳಿಗಿನ್ನ ಹೆಚ್ಚಿನ ಮಾಡ್ತಾರೆ ಅವ್ರು. ಯಾರು ಗಂಡು ಮಕ್ಳು ಬಂದ್ರೆ ಯಾರು ಬಂದು ಮಾತಾಡ್ಕೊಂತ ಹೋಗ್ಬಿಟ್ರೆ ಅಲ್ಲೇ ಕುಂತು ಬಿಡ್ತಾರೆ. ಹಂಗಾಗಿ ಹೆಚ್ಚಿನ ಜಾಸ್ತಿ ಹೆಣ್ಮಕ್ಳ ಬದುಕಿ ಕರ್ಕೊಳ, ಗಂಡು ಮಕ್ಳು ಕಡಿಮೆ. ಎಲ್ಲ ರೈತರು ಇದನ್ನ ಅರ್ಥ ಮಾಡ್ಕೊಂಡಾರ? ಏನ್ರಿ ಒಬ್ಬರು ದೆಂಗಳ ನನ್ನ ಸಾರ್ಥಕ್ಕೆ ನಾನು ಹೇಳ್ತೀನಿ. ಒಟ್ಟು ಹೆಣ್ಣಾಳು ಗಂಡಾಳು ಅಂತ ಭೇದ ಭಾವ ನೀವು ಮಾಡಲ್ಲ. ಕೆಲವಕ್ಕೂ ನಮ್ಮೂರಾಗ ಕೂಲಿನ ಒಬ್ಬೊಬ್ರು 100 ರೂಪಾಯಿ ಕೊಟ್ಟಾರ, 150 ಕೊಡ್ತಾರ. ನಮ್ಮ ಬದುಕಿಗೆ ಬಂದಾರಂದ್ರೆ ನಾವು ಕರೆಕ್ಟ್ ಮುಂಜಾನೆ 8 ಗಂಟೆಗೆ ಬಂದಂದ್ರೆ ನಾನು ಒಂದಾಗಿದ್ರೆ ಅಂದ್ರೆ ಹೊತ್ತು ಮುಳುಗ ತಕ್ಕನೇ ಇರ್ತಾರೆ ನಾನಿದ್ರೆ. ಹಂಗಾಗಿ ಕೂಲಿ ನಾನು ಯಾರನ್ನು ಕೇಳಕ್ ಹೋಗೋದಿಲ್ಲ, ಒಂದು ಅಂದಾಜಿನ ಮೇಲೆ ಕೊಟ್ಬಿಡು. ಕೆಲವು ಜನ ನಮ್ಮನ್ನೇ ಕೇಳ್ತಿರ್ತಾರೆ ಎಷ್ಟು ಕೊಟ್ಟಿಯಪ್ಪ ಅಂತ. ಈಗ ಚಂದ್ರಪ್ಪರ, ಈಗ ನಿಮ್ಮ ಈ ಕೃಷಿಯಿಂದ ಜೀವನ ಚೆನ್ನಾಗಿ ನಡೀತಾ ಇದೆ, ಸುಖವಾಗಿದ್ದೀವಿ ಅಂತ ಅನ್ಸಿದೆಯಾ ನಿಮಗೆ? ಅಲ್ಲಿ ಚೆನ್ನಾಗೈತೆ ರೀ, ಸುಖವಾಗಿ ಈಗ ಸದ್ಯಕ್ಕೇನು ಚೆನ್ನಾಗೈತೆ ರೀ, ನಮ್ಗೆ ಅನ್ನಕ್ಕ ಬಟ್ಟಿಗೆ ನಮ್ಮ ಊಟಕ್ಕೆ. ನಿಮ್ಮ ಕುಟುಂಬದ ಬಗ್ಗೆ ಹೇಳಿ, ಎಷ್ಟು ಜನ ಇದ್ರಿ ಮನೆಯಲ್ಲಿ ನೀವೀಗ? ನಾವು ಕುಟುಂಬ ಅಂದ್ರೆ ನಮ್ಮವ್ರು 3 ಗಂಡು ಮಕ್ಕಳು ರೀ, ನಾವು ಬೇರೆ ಗಂಡಿ ಅಂತ, ಅವರು ಒಂದು ಮೂವರು ಹೆಣ್ಮಕ್ಳು ಮಕ್ಕಳನ್ನೆಲ್ಲ ಓದಿಸಿದ್ರ ಚೆನ್ನಾಗಿ ಓದಿದಾರ ಏನಾರು ಕೆಲಸ ಮಾಡ್ತಿದಾರ? ಇಬ್ಬರನ್ನ ಓದಕ್ಕೆ ಹಾಕಿದ್ರಿ. ಒಬ್ಬ ದೊಡ್ಡ ಫಸ್ಟಿಗೆ ಹಾಕಿದ್ದೆ, ಅವ್ನ ಮೇಷ್ಟ್ರ ಕೂಟ ಜಗಳ ಮಾಡಿ ಅವ್ರ ಮೇಷ್ಟ್ರ ಭಾರಿ ಕ್ಲೋಸ್ ಇದ್ರು ನಮಗೆ. ಅವರು 5ನೇ ತರಗತಿ ತಕ್ಕನ ಓದಿಸಿದ್ರು. ಆಮೇಲೆ ಓದದ್ ಬಿಟ್ಟು ಮೇಷ್ಟ್ರಿಗೆ ಎದುರಾಗಿಬಿಟ್ಟಲ್ಲ, ನಾವು ಒಂದು 2 ಹೊಡೆದೆ ಬಿಟ್ಬಿಟ್ಟ. ಅವನು ಬಿಟ್ಟಮೇಲೆ ಹೋಗ್ಬಿಡತ್ತೆ ಮನೆಗೆ ಮಾಡ್ಕೊಂಡು ಹೋಗ್ಕೊಂಡು ಅಂತಂದು ಮಾಡಿಸಿ ಅಂತ ಹೋದ್ವಿ. ಇನ್ನಿಬ್ಳರನ್ನ ಓದಕ್ಕೆ ಹಾಕಿದೆ, ಒಬ್ಬನ SSLC ಮುಗಿಸಿದೆ. ಕೂಡ್ಲಿಗೆ ಹೋಗಿ ಹಾಕಿದೆ ಒಬ್ಬ, ಆ ಹುಡ್ರ ಜೊತೆ ಸೇರಿ ಎಲ್ಲ ಎಲ್ಲ ಅಷ್ಟು ಪ್ರೈಸ್ ಸಿಕ್ಕಿತ್ತು. ಅದನ್ನಿದೆ ಬಿಟ್ಟು ಬಂದಿರಿ, ಅವನು ಇರಲಿಲ್ಲ ಅಲ್ಲಿ, ಬಂದ್ಬಿಟ್ಟೆ. ಏನು ಹೇಳಿದ್ರು ಇರಲಿಲ್ಲ, IT ಮಾಡಬಾರ್ದು ಅಂದ್ರೆ ಹೊಡೆದು ಬಡ್ದು ನಾವೆಲ್ಲ ಭಾರಿ ಇದು ಮಾಡಿದ್ವಿ, ಕೇಳಲ್ಲ. ಅದಕ್ಕಾಗಿ ಮತ್ತೆ ಅವನಿಗೆ ಅಷ್ಟು ಕುರಿ ಮಾಡಿ ಅವ್ನ ಜಬ್ಬಿದ್ರೆ ಅವ್ನು ಕಾಯಕ್ಕೆ ಬಿಟ್ಬಿಟ್ಟು. ಅದನ್ನಾದ್ರೂ ಆಸಕ್ತಿಯಿಂದ ಹಾಂ ಮಾಡ್ತಾನೆ ಮಾಡ್ತಾನೆ ಅವನು. ಈಗ ಇನ್ನೊಬ್ಬ ನೋಡ್ರಿ, ಅವನು BSC ಮುಗಿಸಿನಂದಿರಲ್ರಿ, ಅವನಿಗೆ ಖರ್ಚು ಮಾಡಿದ ಒಟ್ಟು ನಮ್ಮ ಮನೆಗೆ ಯಾರಿಗೂ ಮಾಡಿಲ್ಲ. ನಾವು ಓದ್ಸಕ್ಕೆ ಓದ್ಸಕ್ಕೆ ಓದಲಿ ಅಂತಂದು ಇಲ್ಲೆಲ್ಲ ಓದಿಸಿ ಚೆನ್ನಾಗಿ ಓದ್ತಾನೆ ಬಿಡ ಅಂತ ನಮ್ಮೂರಾಗ ಎಲ್ಲ ಅನ್ನಾರ. ಏ ಒಂದೇನು ಕೆಲಸ ತಂತಾನು ಬಿಡಪ್ಪ ಅಂತಂದು ಅಲ್ಲಿದ್ದ ಧಾರವಾಡಕ್ಕೆ ಕಳಿಸಿದ್ವಿ ಕೋಚಿಂಗ್. ಅವಾಗ ನಮ್ಮ ಹುಡ್ರು ಈಗ ಓದಲ್ರಿ, ಅವನು ಭಾರಿ ಒಬ್ಬರ ಮನೆಗೆ ಯಾರು ಚೆನ್ನಾಗಿರಲಿ ಬಿಡ ಅಂತಂದು ಓದಿಸಿದ್ವಿ, ಅವ್ನು ನಮಗೆ ಎದುರಾಗಿಬಿಟ್ಟ ನಾವು ಬಿಟ್ಬಿಟ್ಟಿವಿ. ಹಂಗಾಗಿ ಮಕ್ಕಳು ಒಟ್ಟಿಗೆ ಇದ್ದೀರಿ ಎಲ್ಲರೂ, ಒಟ್ಟಿಗೆ ಇದ್ದೀರಿ ಚೆನ್ನಾಗಿ ನಡೀತದೆ ಜೀವನ ಒಟ್ಟು ಅನ್ಕ ಬಟ್ಟಿಗೆ ಒಟ್ಟು ಚೆನ್ನಾಗಿ ನಡೀತಿ. ಒಳ್ಳೆಯದು ಚಂದ್ರಪ್ಪರೇ, ನಮ್ಮ ಈ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ನಿಮ್ಮ ಕೃಷಿಯ ಅನುಭವಗಳನ್ನು ಹಂಚಿಕೊಂಡ್ರಿ. ನಿಮ್ಮ ಹಾಗೆ ಎಷ್ಟೋ ತುಂಬ ಕುಟುಂಬಗಳು ಅಂದರೆ ಈ ಭೂಮಿ ಹಂಚಿಕೊಂಡಿರ್ತಾರೆ, ಆದರೆ ಪಹಣಿ ಅವ್ರ ಹೆಸರಿಗಾಗಿರೋದಿಲ್ಲ, ಸರ್ಕಾರದ ಯೋಜನೆಗಳನ್ನು ತಗೊಳ್ಳಲು ತುಂಬ ಕಷ್ಟಪಡ್ತಾರೆ. ಹಾಗಾಗಿ ಬೇಗನೆ ನಿಮಗೆ ನಿಮ್ಮ ಹೆಸರಿಗೆ ಪಹಣಿಗಳಾಗಿ ಸರ್ಕಾರದ ಬೇರೆ ಬೇರೆ ಯೋಜನೆಗಳ ಲಾಭ ತಗೊಳ್ಳ್ರಿ ಅಂತ ಆಶಿಸ್ತಾ ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಕೂಡ್ಲಿಗಿ ತಾಲೂಕು ನಾಗಲಾಪುರ ಗ್ರಾಮದ ರೈತರಾದ ಚಂದ್ರಪ್ಪ ಅವರೊಂದಿಗಿನ ಕೃಷಿ ಅನುಭವ ಕುರಿತು ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಸೋಮೇಶ್ ಉಪ್ಪಾರ್. ಈಗ ಕೇಳಿ ಕೃಷಿ ಬೆಳೆಗಳಾದ ಕಬ್ಬು, ಬಾಳೆ, ಭತ್ತ ಈ ಕುರಿತು ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಕಟ್ರಾಂಪುರ ಗ್ರಾಮದ ರೈತರಾದ ಹನುಮಂತಪ್ಪ ಅವರೊಂದಿಗಿನ ಸಂದರ್ಶನವನ್ನು. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಕಡ್ರಾಂಪುರ ಗ್ರಾಮದ ರೈತರಾಗಿರ್ತಕ್ಕಂಥ ಹನುಮಂತಪ್ಪ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರು ಬಹಳ ಮುಖ್ಯವಾಗಿ ಭತ್ತ ಬೆಳೀತಾರೆ, ಬಾಳೆ ಬೆಳೀತಾರೆ, ಅದರಲ್ಲೂ ವಿಶೇಷವಾಗಿ ಕಬ್ಬನ್ನು ಸಹಿತ ಬೆಳೀತಾರೆ. ಜೊತೆಗೆ ಇವರು ಎಲೆಕ್ಟ್ರಿಷಿಯನ್ ಆಗಿ ಸಹಿತ ಕೆಲಸವನ್ನು ಮಾಡಿಕೊಂಡು ಜೀವನವನ್ನು ಸಾಗಿಸ್ತಿದ್ದಾರೆ. ಬನ್ನಿ, ಇವರ ಕೃಷಿ ಮತ್ತು ಅವರ ಬದುಕಿನ ಬಗ್ಗೆ ಇವತ್ತು ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ, ಅವರನ್ನು ಮಾತನಾಡಿಸೋಣ. ನಮಸ್ಕಾರ ಹನುಮಂತಪ್ಪರೇ. ನಮಸ್ಕಾರ ಸರ್. ಹನುಮಂತಪ್ಪರೇ, ನಿಮಗೀಗ ಎಷ್ಟು ವರ್ಷ ವಯಸ್ಸು? 38 ಸರ್. 38 ವರ್ಷ. ಏನು ಓದಿದ್ರಿ? ನಾವು SSLC ಓದಿವಿ ಸರ್. SSLC ಓದಿದ್ರಿ. ಕೃಷಿ ನಿಮಗೆ ಇಷ್ಟವಾಗಿ ತೊಡ್ಕೊಂಡಿದ್ದೀರಾ? ಅನಿವಾರ್ಯತೆಗಾಗಿ ಕೃಷಿ ಮಾಡ್ತಾಯಿದ್ರಾ? ಇಲ್ಲ ಸರ್, ಮೊದಲಿಂದ ನಮ್ಮ ತಾತನ ಕಾಲದಿಂದನೂ ಕೃಷಿನ ಮಾಡ್ಕೊಂತ ಬಂದಿವಿ ಸರ್. ಇವಾಗ ನನಗೆ ಬರ್ತಾ ಬರ್ತಾ ಇವಾಗ ಸ್ವಲ್ಪ ಸೈಡಿಗೆ ಇರಲಿಲ್ಲ ಅಂತ ನಾನು ಎಲೆಕ್ಟ್ರಿಷಿಯನ್ ಕಲ್ತ್ಕೊಂಡಿದ್ದೀನಿ ಸರ್. ಇದನ್ನ ಯಾವಾಗ ಕಲ್ತ್ರಿ? ಇವೊಂದು 10-15 ವರ್ಷ ಆಯ್ತು ಸರ್ ನಾನು ಕಲ್ತು. 15 ವರ್ಷಗಳಿಂದ ಎಲೆಕ್ಟ್ರಿಷಿಯನ್ ಕೆಲಸವನ್ನು ಕಲ್ತಿದ್ರಿ? ಹ್ಞೂ ಸರ್. ಮನೆ ಖರ್ಚಿಗೆ ಆಗಲಂತ ಒಂದು ITI ಮಾಡಿದ್ರ? ITI ಏನಿಲ್ಲ ಸರ್, ಇನ್ನೊಬ್ಬರು ನಾನು ನೋಡಿ ಕಲ್ತ್ಕೊಂಡಿರಿ ಸರ್. ಹೌದಾ? ಹ್ಞೂ ಸರ್. ಆ ರೀತಿಯಾಗಿ ನೀವು ಕೆಲಸ ಕಲ್ತಿರೋದ್ರಿಂದ ನಿಮಗೆ ಬೇಡಿಕೆ ಇದೆಯಾ ಅಂದರೆ ಈ ಕೆಲಸದಲ್ಲಿ? ಬೇಡಿಕೆ ಅಂಬೋದಕ್ಕಿಂತ ಸರ್ ನಾವು ಕೆಲಸ ಇಲ್ಲ ಟೈಮ್ನಾಗ ನಾವು ಹೋಗ್ತೀವಿ ಸರ್, ಗದ್ದೆ ಕೆಲಸ ಇಲ್ಲದಾಗ ನಾವು ಅದಕ್ಕೆ ಹೋಗ್ತೀವಿ ಸರ್. ಯಾವ ರೀತಿಯ ಕೆಲಸಗಳು ಹೆಚ್ಚು ಬರ್ತವೆ ನಿಮಗೆ? ವೈರಿಂಗ್, ವೈರಿಂಗ್ ಎಲ್ಲ ವೈರಿಂಗ್ ಮಾಡ್ತೀವಿ ಸರ್. ವೈರಿಂಗ್ ಹೊಸ ಹೊಸ ಮನೆಗಳಿಗೆಲ್ಲ ಮಾಡ್ತೀರಿ? ಹೊಸವನ್ನು ಮಾಡ್ತೀವಿ ಸರ್, ಹಳೇದನ್ನು ಮಾಡ್ತೀವಿ ಸರ್ ನಾವು. ಈಗ ಹೊಸ ಮನೆಗಳಿಗೆ ವೈರಿಂಗ್ ಮಾಡುವಂಥ ಕೆಲಸ ಬಂದಾಗೆ ನೀವು ಯಾವ ಆಧಾರದಲ್ಲಿ ಗುತ್ತಿಗೆ ಹಿಡಿತೀರಿ? ಗುತ್ತಿಗೆ ಹಿಡಿತೀರೋ ಅಥವಾ ಹೆಂಗೆ? ಇಲ್ಲ ಸರ್, ಇಲ್ಲಿ ಗುತ್ತಿಗೆ ಅಂಬೋದೇನಿಲ್ಲ ಸರ್, ಎಲ್ಲ ಇದ್ದೂರಲ್ಲೇ ಮಾಡ್ತೀವಲ್ಲ ಸರ್, ಹಂಗಾಗಿ ನಾವು ಏನು ಗುತ್ತಿಗೆ ನೀಡಿಲ್ಲ ಸರ್, 1,000-2,000 ಹಂಗೆ ಮಾಡ್ತೀವಿ ಸರ್. ಇಡೀ ಮನೆಯದು? ಇಡೀ ಅಂದರೆ ಸ ದೊಡ್ಡದಿತ್ತಪ್ಪ ಒಂದು 10,000-15,000 ಹಂಗೆ ಮಾಡ್ತೀವಿ ಸರ್, ಸಣ್ಣದಿತ್ತಪ್ಪ ಅಂದ್ರೆ ಒಂದು 1,000-2,000 ಹಂಗೆ ಮಾಡ್ತೀವಿ. ಅಲ್ಲ, ಅದನ್ನು ನಿಗದಿ ಮಾಡೋದು ಹೇಗೆ? ಪಾಯಿಂಟ್ ಮೇಲೆನಾ? ಪಾಯಿಂಟ್ ಏನಿಲ್ಲ ಸರ್, ಇಲ್ಲೆಲ್ಲ ಗೊತ್ತಿರೋ ಜನನೇ ಇರ್ತಾರೆ, ಹಂಗಾಗಿ ನಾವು ಏನು ನಿಗದಿ ಅಂತ ಮಾಡಲ್ಲ ಸರ್, ಹೆಚ್ಚು ಕಡಿಮೆ ಕೊಡ್ತಿರ್ತಾರೆ ಸರ್, ಹಂಗೇನು ಅವ್ರೇನು ಲಾಸ್ ಆಗಿ ಇದು ಮಾಡಲ್ಲ ಸರ್. ನೀವೊಬ್ಬರೇ ಕೆಲಸ ಮಾಡ್ತಾರೆ, ನಿಮ್ಮ ಜೊತೆಗೆ ಆಳುಗಳು ಕರ್ಕೊಳ್ತೀರಾ? ಇಲ್ಲ ಸರ್, ನನ್ನ ಜೊತೆ ಯಾರನ್ನೂ ಒಬ್ಬನ ಕರ್ಕೊಂತೀನಿ ಸರ್, ಒಬ್ಬರಿಗೆ ಅಂತ ಹೆವೆ ಆಗ್ತದೆ ಸರ್, ಹಂಗಾಗಿ ಇದು ಮಾಡ್ತೀನಿ ಸರ್. ಸುಲಭ ಕೆಲಸನಾ ಇದು? ಸುಲಭ ಅಲ್ಲ ಸರ್, ಹೆವಿ ಸರ್. ಹೆವಿ ಕೆಲಸ? ಹೆವಿ ಸರ್. ಕೆಲಸದ ಒತ್ತಡಗಳು ಜಾಸ್ತಿ ಇರ್ತದೆ. ಹ್ಞೂ ಸರ್, ಈ ಕಡೆಗೆ ಎಲೆಕ್ಟ್ರಿಷಿಯನ್ಗೆ ಹೋಗಿ ಅಂದರೆ ಈ ಕಡೆ ಗದ್ಯದನ್ನು ಕೆಲಸ ಬರುತ್ತೆ ಸರ್, ಅದನ್ನು ಇದನ್ನ ಎರಡು ಮ್ಯಾನೇಜ್ ಮಾಡಬೇಕಾಗತ್ತೆ ಸರ್. ಕೃಷಿಯಲ್ಲಿ ನೀವು ತೊಡಗಿಕೊಂಡಿದ್ದು ಯಾವಾಗಿಂದ? ಕೃಷಿ ಅಂದ್ರಪ್ಪ ಅಂದರೆ ಸರ್, ನಾನು SSLC ಕಂಪ್ಲೀಟ್ ಆಯ್ತು ಸರ್, ಅದು SSLC ಮುಗಿದ ತಕ್ಷಣ ನಾನು ಆಮೇಲಿಂದ ಕೃಷಿಗೆ ಇದು ಮಾಡ್ತೀವಿ. ಹ್ಞೂ ಹ್ಞೂ. ಏನೇನು ಬೆಳಿತೀರಿ ನೀವು? ನಾವು ಕಬ್ಬು ಬೆಳಿತೀವಿ ಸರ್, ಭತ್ತ ಬೆಳಿತೀವಿ, ಈ ಕಡೆ ಬಾಳೆನೂ ಬೆಳಿತೀವಿ ಸರ್. ಕಬ್ಬು, ಭತ್ತ, ಬಾಳೆ. ಹ್ಞೂ ಸರ್. ನಿಮಗೆ ಹೆಚ್ಚು ಲಾಭ ತರುವಂಥ ಈ ಮೂರು ಬೆಳೆಗಳಲ್ಲಿ ಯಾವ ಬೆಳೆ? ಬಾಳೆ ಸರ್. ಲಾಭ ಬಾಳೆ ತರ್ತದೆ. ಹಾಂ ಸರ್. ಹ್ಞೂ ಹ್ಞೂ. ಎಷ್ಟು ಎಕರೆ ಬಾಳೆ ಬೆಳಿತಾರೆ ನೀವು? ಬಾಳೆ 2 ಎಕರೆ ಹಾಕಿವಿ ಸರ್ ಇವಾಗ. ಇವಾಗ? ಹ್ಞೂ ಸರ್. ಮೊದಲೆಲ್ಲ? ಮೊದಲೆಲ್ಲ ಬಾಳೆ ಸರ್, ಕಂಟಿನ್ಯೂ ಬಂದು 2 ಎಕರೆಯಲ್ಲೇ ಬೆಳೀತಾ ಬಂದಿರೋ? 2 ಎಕರೆಯಲ್ಲೇ ಬೆಳ್ಕೊಂತ ಬಂದಿ ಸರ್. ಅಷ್ಟು ಬೆಳಿಬೋದಿತ್ತಲ್ವಾ? ಇಲ್ಲ ಸರ್, ಅದು ಮನೆಗೆ ಭತ್ತ ಬೇಕಾಗತ್ತೆ ಅಲ್ಲ ಸರ್, ಹಂಗಾಗಿ ಅದು 1-2 ಎಕರೆ ಒಂದು ತಕ್ಕಿದೆ ಸರ್, 1 ಎಕರೆ ಒಂದು ತಕ್ಕಿದೆ ಸರ್. ಬೇರೆ ಕಡೆ ಇದೆ? ಬೇರೆ ಕಡೆ ಇದೆ ಸರ್. ಸೊ ಹಾಗಾಗಿ ಪ್ರತ್ಯೇಕವಾಗಿರ್ತಕ್ಕಂಥ 2 ಎಕರೆಯಲ್ಲಿ ಬಾಳೆ ಬೆಳಿತೀವಿ ಸರ್. ಬಾಳೆ ಬೆಳೆಯೋದಕ್ಕೆ ರೈತರು ಹಾಂ ಸರ್ ಏನೇನನ್ನು ಅನುಸರಿಸ್ಬೇಕು? ರೈತರು ಅಂದ್ರೆ ಸರ್ ಇನ್ನೊಂದು ಮೇನಪ್ಪ ಅಂದರೆ ಆಳದೆ ಇಲ್ಲಿ ತೊಂದರೆ ಸರ್. ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ಆಳುಗಳು ಸಿಗೋದೇ ದೊಡ್ಡ ಪ್ರಾಬ್ಲಮ್ ಸರ್ ಅದು. ಅಲ್ಲಲ್ಲ ಸರಿ, ಆಳಿನ ಸಮಸ್ಯೆ ಇದೆ ಒಪ್ಕೊಳ್ಳೋಣ. ಈಗ ನೀವು ಬಾಳೆ ಬೆಳಿಬೇಕಂತೇಳಿ ತೀರ್ಮಾನ ಮಾಡಿದ್ರಿ ಅಂದಮೇಲೆ ಭೂಮಿಯ ಸಿದ್ಧತೆ ಆಗಿರ್ಬೋದು, ಬಾಳೆಯ ಕಂದು ತರುವಂಥ ವಿಚಾರಗಳಾಗಿರ್ಬೋದು, ಏನೇನು ಮಾಡ್ತೀರಿ ಸ್ಟಾರ್ಟಿಂಗ್? ಯಾವಾಗಲಿಂದ ಶುರು ಮಾಡ್ತೀರಿ, ಯಾವ ತಿಂಗಳಿಂದ ಶುರು ಮಾಡ್ತೀರಿ ಕೆಲಸಗಳು? ಸರ್ ಅದು ನವಂಬರ್ ಟೈಮ್ನಲ್ಲಿ, ನವಂಬರ್ ಡಿಸೆಂಬರ್ ಟೈಮಲ್ಲಿ ಅದು ಗುನಿ ಬಿಡೋಕ್ಕಾಗುತ್ತೆ ಸರ್. ಅದು ನೀವು ಬಾಳೆಗಡ್ಡೆ ತಂದು ಹಚ್ಚೋದು ಯಾವ ತಿಂಗಳಲ್ಲಿ? ಅದು ಮಾರ್ಚ್ ತಿಂಗಳಿಗೆ ಹಚ್ತಾರೆ ಸರ್. ಇಲ್ಲಿ ಮಾರ್ಚ್ ತಿಂಗಳಿಗೆ ಬಾಳೆಗಡ್ಡೆಯನ್ನು ತರ್ತೀರಿ? ಹಾಂ ಸರ್. ಎಲ್ಲಿ ತರ್ತೀರಿ ಅವೆಲ್ಲ? ಅವೆಲ್ಲ ಇಲ್ಲೇ ಸುತ್ತಮುತ್ತ ಗದ್ದೆಗಳು ಇರ್ತಾವಲ್ಲ ಸರ್, ಅಲ್ಲಿ ಸಹ ನಾವು ಅಲ್ಲ ಕಿತ್ಕೊಂಡು ಹಾಕೊಂಡು ಬರ್ತೀವಿ. ಯಾವ ತಳಿದು ನೀವು ಬೆಳಿತಿರೋದು? ನಾವು ಇವು ಯಾಲಕ್ಕಿ, ಸಕ್ಕರೆ ಬಾಳೆ ಸರ್. ಸುಗಂಧಿ ಮತ್ತು ಸಕ್ಕರೆ ಬಾಳೆ? ಸಕ್ಕರೆ ಬಾಳೆ ಎರಡು ಬೆಳಿತೀವಿ ಸರ್. ಹ್ಞೂ ಹ್ಞೂ. ಇವೆರಡರಲ್ಲಿ ಏನು ವ್ಯತ್ಯಾಸ ಅಂದರೆ? ಸಕ್ಕರೆ ಬಾಳೆ ಅಂದರೆ ಸರ್ ವೇಟ್ ಜಾಸ್ತಿ ಬರುತ್ತೆ ಸರ್, ಅದು ಓ ವೇಟ್ ಜಾಸ್ತಿ ಬರುತ್ತೆ, ಉದ್ದನೂ ಇರುತ್ತೆ ಸರ್ ಅದು. ಹ್ಞೂ ಹ್ಞೂ. ಇದು ಸುಗಂಧಿ ಅಂದ್ರಪ್ಪ ಅಷ್ಟು ವೇಟ್ ಇರೋಲ್ಲ ಸರ್, ಆದರೂ ಚೆನ್ನಾಗಿ ಲಾಭ. ಸುಗಂಧಿ ಲಾಭನ ಸಕ್ಕರೆ ಬಾಳೆ ಲಾಭನ? ಸಕ್ಕರೆ ಬಾಳೆ ಲಾಭ ಸರ್ ಅದು. ಹ್ಞೂ ಹ್ಞೂ. ಸಕ್ಕರೆ ಬಾಳೆ ಜಾಸ್ತಿ ಲಾಭ ಮಾರ್ಕೆಟಲ್ಲಿ? ಮಾರ್ಕೆಟಲ್ಲಿ ಸಕ್ಕರೆ ಜಾಸ್ತಿ. ಇವಾಗ ಯಾಲಕ್ಕೊಂದು ಬಂದಿದೆ ಅಲ್ಲ ಸರ್, ಯಾಲಕ್ಕಿಗೆ ಬೇಡಿಕೆನೂ ಜಾಸ್ತಿ ಇದೆ ಸರ್. ಯಾಲಕ್ಕಿ ಬಾಳೆಗೂ ಬೇಡಿಕೆ ಇದೆ. ನೀವು ಯಾಲಕ್ಕಿ ಬಾಳೆನೂ ಬೆಳಿತೀರಿ? ಯಾಲಕ್ಕಿ ಇಲ್ಲ ಸರ್, ಸಕ್ಕರೆ ಬಾಳೆ ಸುಗಂಧಿ ಎರಡೇ ಬೆಳಿತೀವಿ. ಸಕ್ಕರೆ ಬಾಳೆ ಮತ್ತು ಸುಗಂಧಿ. ಹ್ಞೂ. ಇದು ಸುಗಂಧಿ ರಾಜ ಅಂದರೆ ಸಾಮಾನ್ಯಕ್ಕೆ ಗುಡಿಗೆ ಅದಕ್ಕೆ ಇದಕ್ಕೆ ಎಲ್ಲ ದಿನಗಳಲ್ಲಿ ಹೋಗುತ್ತೆ? ಹೋಗುತ್ತೆ ಸರ್. ಸಕ್ಕರೆ ಬಾಳೆ ಹಾಗಲ್ಲ ಅಲ್ಲ? ಸಕ್ಕರೆ ಬಾಳೆ ಹೋಗಲ್ಲ ಸರ್, ಅದು ತಿನ್ಲಿಕ್ಕಾಗೆ ಹೋಯ್ತಿರೋದು? ತಿನ್ಲಿಕ್ಕೆ ಹೋಯ್ತಾ ಸರ್. ಹ್ಞೂ ಹ್ಞೂ. ಮಾರ್ಕೆಟ್ ಎಲ್ಲಿದೆ ನಿಮ್ಗೆ ಸಕ್ಕರೆ ಬಾಳೆಗೆ? ಹೊಸಪೇಟೆಯಲ್ಲಿ ಇದೆ ಸರ್. APMC ಕೊಟ್ಬಿಡ್ತೀರಾ? APMC ಕೊಡ್ತೀವಿ ಸರ್, ಇಲ್ಲಿದ್ರೆ ಒಬ್ಬೊಬ್ಬರು ದಳ್ಳಾಳಿ ಅಂತ ಏನು ಇರ್ತಾರಲ್ಲ ಸರ್, ಅವ್ರು ಇಲ್ಲಿಗೆ ಬಂದು ಹೋಯ್ತಾರೆ ಸರ್. ಹೇಗಿದೆ ಬೆಲೆ ಸಕ್ಕರೆ ಬಾಳೆದು? 15 ರೂಪಾಯಿ, 20 ರೂಪಾಯಿ, 30 ರೂಪಾಯಿವರೆಗೆ ಹೋಗುತ್ತೆ ಸರ್ KG. ಹೋಗುತ್ತೆ. ನಿಮ್ಮ ತೋಟದಲ್ಲಿ ಸಕ್ಕರೆ ಬಾಳೆಯ ಗೊನೆ ಎಷ್ಟು ತೂಗುತ್ತೆ ಬಾಬಾ ಅಂದ್ರೆ? 30 ರಿಂದ 25-30 ಬರುತ್ತೆ ಸರ್ ಕೆಜಿ. ಕೆಜಿ? ಕೆಜಿ 25-30 KG ಬರ್ತದೆ? ಬರುತ್ತೆ. ಒಂದು ಗೊನೆ? ಒಂದು ಗೊನೆ. ಒಂದು ಗೊನೆ ಸರ್. ಓಹೋ. ಈಗ 2 ಎಕರೆಯಲ್ಲಿ ನೀವು ಎಷ್ಟು ಪ್ರಮಾಣದಲ್ಲಿ ಬೆಳಿತೀರಿ ಅದನ್ನ ಸಕ್ಕರೆ ಬಾಳೆನ? ಸಕ್ಕರೆ ಬಾಳೆ ಸುಗಂಧಿ ಸರ್, ಅವು ಮಿಕ್ಸಿ ಇರ್ತವೆ ಸರ್. ಅವು ಹಂಗೆ ಒಂದು 200-300 ಇದ್ರಪ್ಪ, ಇವೊಂದು 700-800 ಹಂಗೆ ಇರ್ತವೆ ಸರ್. ಅವನೇ ಭಾಳ ಒಂದೇ ಲೆಕ್ಕಕ್ಕೆ ಹಾಕಲ್ಲ ಸರ್. ಅವು ಎರಡು ಒಂದು 300-400 ಇದ್ರಪ್ಪ, ಇವೊಂದು 700-800 ಇರ್ತವೆ ಸರ್. ಬಾಳೆ ಬೆಳೆಗಾರರು ಎದುರಿಸ್ತಾ ಇರತಕ್ಕಂಥ ಸಮಸ್ಯೆಗಳೇನು ಸರ್? ಇವಾಗ ಸಾಮಾನ್ಯ ಅಂದ್ರಪ್ಪ ಅಂದ್ರೆ ಇವಾಗ ಮೇನು ಗೊಬ್ಬರದೇ ಒಂದು ಸಮಸ್ಯೆ ಸರ್. ಏನು ಸಮಸ್ಯೆ ಅದು? ಗೊಬ್ಬರ ಸರಿಯಾಗಿ ಟೈಮಿಗೆ ಸಿಗ್ತಾ ಇಲ್ಲ ಸರ್. ಸಿಗ್ತಾ ಇಲ್ಲ? ಯಾವ ಥರದ ಗೊಬ್ಬರ ಬೇಕಾಗ್ತದೆ ನಿಮಗೆ? ಅದಕ್ಕೆ DAP ಬೇಕು, ಯೂರಿಯಾ ಬೇಕು, ಕಾಂಪ್ಲೆಕ್ಸು ಬೇಕಾಗುತ್ತೆ ಸರ್, ಮತ್ತು ಪೊಟ್ಯಾಷಿಯಂ ಬೇಕಾಗುತ್ತೆ. ಗೊಬ್ಬರ ಸಫಿಷಿಯಂಟಾಗಿ ಸಿಗಲ್ವಾ? ಸಫಿಷಿಯಂಟಾಗಿ ಸಿಗಲ್ಲ ಸರ್. ಒಂದೊಂದು ಟೈಮ್ ಯೂರಿಯಾ ಬಂದರೆ ಕಾಂಪ್ಲೆಕ್ಸ್ ಬಂದಿರಲ್ಲ, DAP ಇರಲ್ಲ ಸರ್. ಈ ಥರ ಎಲ್ಲ ಪ್ರಾಬ್ಲಮ್ ಇರುತ್ತೆ. ಮತ್ತು ಒಂದು ಸೊಸೈಟಿ ಇಲ್ಲಪ್ಪ ಅಂದರೆ ಇನ್ನೊಂದು ಕಡೆಗೆ ಹೋಗಿ ತಗೊಂಬರ್ಬೇಕಾಗತ್ತೆ ಸರ್. ಹ್ಞೂ ಹ್ಞೂ. ಈಗ ನೀವು ಎಲ್ಲಿ ತರ್ತೀರಿ ಹೆಚ್ಚಾಗಿ ಗೊಬ್ಬರ? ಸೊಸೈಟಿ ಅಂದ್ರಪ್ಪ ಇಲ್ಲಿ ನಂಬರೇ ಸಿಗುತ್ತೆ ಸರ್. ಇಲ್ಲಿ ಇಲ್ಲಪ್ಪ ಅಂದ್ರೆ ಕಾಮಲಾಪುರಕ್ಕೆ ಹೋಗ್ಬೇಕಾಗತ್ತೆ. ಕಾಮಲಾಪುರ ಇಲ್ಲಾಂದ್ರೆ ಹೊಸಪೇಟೆಗೆ ಹೋಗ್ಬೇಕಾಗತ್ತೆ ಸರ್. ಹ್ಞೂ ಹ್ಞೂ. ಒಟ್ಟು ಗೊಬ್ಬರಕ್ಕಾಗಿ ಅಲ್ಲಿದಾಡೋ ಪರಿಸ್ಥಿತಿ ಇದೆ? ಪರಿಸ್ಥಿತಿ ಇದೆ ಸರ್. ಈಗಲೂ ಇದೆ? ಇವಾಗಲೂ ಇದೆ ಸರ್. ಮತ್ತೇನು ಸಮಸ್ಯೆ ಇದೆ ಬಾಳೆ ಬೆಳೆಗಾರರಲ್ಲಿ? ಬಾಳೆ ಬೆಳೆಗಾರ ಅಂದರೆ ಸರ್ ಇವಾಗ ಒಂದು ಇತ್ತೀಚೆಗೆ ಅಂದ್ರಪ್ಪ ಅಂದ್ರೆ ಇವಾಗ ಒಂದು ರೋಗ ಸ್ಟಾರ್ಟ್ ಆಗಿದೆ ಸರ್. ಬಾಳೆಗೆ? ಬಾಳೆಗೆ ರೋಗ ಸ್ಟಾರ್ಟ್. ಏನು ರೋಗ ಅದು? ಅದೊಂದು ಕರೆ ಹುಳ ಆ ಥರ ಬರ್ತದೆ ಸರ್. ಅದು ಜೊಂಡಿಗೆ ಟೈಪ್ ಅದು ಬಂದಪ್ಪ ಅಂದರೆ ಅವಾಗ ಗಿಡನೇ ಎಲ್ಲ ಒಣಗೋಗ್ಬಿಡ್ತದೆ ಸರ್. ಆ ಥರ ಬ್ಲ್ಯಾಕ್ ಆಗಿ ಎಲ್ಲ ಇದಾಗ್ಬಿಡ್ತದೆ ಸರ್. ಹೌದಾ? ಯಾವ ಹಂತದಲ್ಲಿ ಬರುತ್ತದು? ಅದು ಮೂತಿ ಬುಡ ಟೈಮಿಗೆ ಬರುತ್ತೆ ಸರ್. ಅದು ಗುನ್ನಿಲಿಂದ ಸ್ಟಾರ್ಟ್ ಆಗಿಬಿಡ್ತದೆ ಸರ್. ಅದು ಇವಾಗೇನು ಗುನ್ನಿ ಏನಿದೆ ಮರ ಇದೆ ಅಲ್ಲ ಸರ್, ಗುನ್ನಿಗೆ ತಗೊಂಡ್ಬಿಡ್ತದೆ ಸರ್ ಅದು. ಹೌದಾ? ಹ್ಞೂ ಸರ್. ಮತ್ತೆ ಆ ಗಡ್ಡೆನೇ ಮತ್ತೆ ಕಿತ್ತಿ ಹಾಕ್ಬೇಕು ಸರ್ ಬೇರೆ ಕಡೆಗೆ. ಇದು ಯಾವಾಗ್ಲಿಂದ ಇದೆ? ಮೊದಲೆಲ್ಲ ಇತ್ತ? ಈ ಮೊದ್ಲು ಇದ್ದಿಲ್ಲ ಸರ್, ಇವಾಗ ಒಂದು 3-4 ವರ್ಷದಿಂದ ಆಗಿತ್ತು ಸರ್ ಇವಾಗ. ಅದು ಇದನ್ನ ಹೇಗೆ ನಿಯಂತ್ರಣ ಮಾಡ್ತೀವಿ? ಅದಕ್ಕೆ ಔಷಧಿ ಹೊಡಿತೀವಿ ಸರ್. ಅದಕ್ಕೆ ಔಷಧಿ ಹೊಡಿತೀವಿ, ಇಲ್ಲದ್ರಪ್ಪ ಅದನ್ನ ಕಿತ್ತಿ ಹಾಕ್ಬಿಡ್ತೀವಿ ಸರ್. ಪುಟ್ಟಪುರ ಗಡ್ಡೆನಕ್ಕೆ ಇರಲ್ಲ ಸರ್. ಅದು ರೋಗ ಬಂತಪ್ಪ ಅಂದ್ರೆ ಆ ಗಡ್ಡೆ ಕಿತ್ತಿ ಹೊರಗಡೆ ಗದ್ದೆಲಿಂದ ಹೊರಗಡೆ ಹಾಕ್ಬೇಕು ಸರ್. ಅದು ಹಾಕ್ಲೇಬೇಕು? ಹಾಕ್ಲೇಬೇಕು ಸರ್. ಇಲ್ಲ ಒಂದಿಗೆ ಒಂದ್ರಲಿಂದ ಇನ್ನೊಂದು ಕಾಡುತ್ತೆ ಸರ್ ಅದು. ಓಹೋ. ಇದು ನಿಯಂತ್ರಣಕ್ಕೆ ಏನು ಔಷಧಿ? ಔಷಧಿ ಇದೆ ಸರ್. ಅದು ಔಷಧಿ ಹೊಡೆದ್ರೂ ಕಡಿಮೆ ಆಗಲ್ಲ ಸರ್. ಕಿತ್ತಿ ಮತ್ತೆ ಹೊರಗಡೆ ಹಾಕಿದ್ಮ್ಯಾಗ ಇನ್ನೊಂದು ಬೇರೆ ಗಡ್ಡೆ ತಗೊಂಬಂದು ಅಲ್ಲಿ ಇಡ್ಬೇಕು ಸರ್. ಅದೇ ಒಂದು ನಿಯಂತ್ರಣ ಸರ್. ಬೇರೆ ದಾರಿ ಇಲ್ಲ? ಅದು ಏನು ದಾರಿ ಇಲ್ಲ ಸರ್. ಏನಂತಾರೆ ತಜ್ಞರು ಇದ್ರ ಬಗ್ಗೆ? ತಜ್ಞರು ಅದ್ರ ಬಗ್ಗೆ ಕೇಳಿದ್ರಪ್ಪ ಔಷಧಿ ಹೊಡ್ರಿ ಅಂತ ಹೇಳ್ತಾರೆ ಸರ್ ಅಷ್ಟೇ. ಅವರು ಔಷಧ ಹೊಡೆದ್ರೂ ಕಡಿಮೆ ಆಗಲ್ಲ ಸರ್ ಅದು. ಓಹೋ, ಮತ್ತೇನು ಸಮಸ್ಯೆಗಳಿದ್ದಾವೆ ಬಾಳೆ ಬೆಳೆಗಾರರಲ್ಲಿ? ಸರಿಯಾಗಿ ಒಂದು ರೇಟ್ ಅಂತ ಸಿಗ್ತಾ ಇಲ್ಲ ಸರ್, ಒಂದು ಅದೊಂದು ಸಮಸ್ಯೆ ಇದೆ. ಬೆಲೆಯಲ್ಲಿ ಏರುಪೇರು. ಬೆಲೆಯಲ್ಲಿ ಏರುಪೇರು. ಹ್ಞೂ, ನೀವು ಬಾಳೆ ಬೆಳೆಗಾರರೇ, ಏನಾದರೂ ಸಂಘ ಸಂಸ್ಥೆ? ಸಂಘ ಏನು ಇಲ್ಲಿ, ಏನು ಮಾಡ್ಕೊಂಡಿಲ್ಲ. ಏನು ಸಂಘಗಳು? ಈಗ ಕಬ್ಬು ಬೆಳೆಗಾರರು ಸಂಘಗಳನ್ನು ಮಾಡ್ಕೊಂಡಿರ್ತಾರೆ. ಹ್ಞೂ ಸರ್. ಈ ಥರ ಏನಾದರೂ ಈ ಥರ ಈ ಭಾಗದಲ್ಲಿ ಏನು ಆ ಥರ ಸಂಘಗಳು ಏನು ಮಾಡಿಲ್ಲ ಸರ್, ಇಲ್ಲಿ ಬಾಳೆ ಬೆಳೆಗಾರ ಅಂತ ಏನು ಸಂಘ ಮಾಡಿಲ್ಲ ಸರ್. ಹ್ಞೂ ಹ್ಞೂ. ಸರಿ, ನೀವು ಸರ್ಕಾರದಿಂದ ಯಾವ ರೀತಿಯ ಯೋಜನೆಗಳನ್ನು ಲಾಭ ತಗೊಳ್ತಾ ಇದ್ದೀರಿ ಏನಾದರೂ? ಯೋಜನೆ ಅಂತ ಸರ್, ಮೊನ್ನೆ ಹೈನುಗಾರಿಕೆಯಲ್ಲಿ ಒಂದು ಇದು ತಗೊಂಡಿವಿ ಸರ್, ಮಿಷಿನ್ ಕಟಾವು, ಹುಲ್ಲು ಕಟ್ ಮಾಡೋ ಮಿಷಿನ್. ಎರಡು ಆಕಳಿದೆ ಸರ್. ಹೌದಾ? ಎರಡು ಆಕಳಿಗೆ ಒಂದು ಇಂಥ ಮಿಷಿನ್ ತಗೊಂಡಿವಿ ಸರ್, ಕೃಷಿ ಇಲಾಖೆಯಲ್ಲಿ ಇಲ್ಲಿ ಕೊಟ್ಟರು ಸರ್. ಹೈನುಗಾರಿಕೆ ಮಾಡ್ತಾ ಇದ್ರಿ? ಹೈನುಗಾರಿಕೆನೂ ಮಾಡ್ತೀವಿ ಸರ್. ಎಷ್ಟಿದೆ ಆಕಳು? ಎರಡು ಪಾರಮ್ ಆಕಳಿದಾವೆ ಸರ್. ಹ್ಞೂ. ಎಷ್ಟು ಹಾಲು ಕೊಡುತ್ತೆ ಪ್ರತಿದಿನ? ಪ್ರತಿದಿನ ಅಂದರೆ ಒಂದು 10 ಲೀಟರ್ ಇಣ್ತೀವಿ ಸರ್. ಎಲ್ಲಿ ಮಾರ್ತೀರಿ? ಇಲ್ಲೇ ಸರ್, ಮನೆ ಮನೆಗೆ ಹೋಗಿ ಹಾಕಿ ಬರ್ತೀವಿ ಸರ್. ಮನೆ ಮನೇಲಿ ಹಾಕ್ತಾರೆ? ಏನು ರೇಟ್ ಹೋಗುತ್ತಿಲ್ಲ ಹಾಲು? ಇಲ್ಲ, 50 ರೂಪಾಯಿ ಲೀಟ್ರ್ ಹೋಗುತ್ತೆ ಸರ್. ಓಹೋ, ಗಟ್ಟಿ ಹಾಲು. ಗಟ್ಟಿ ಹಾಲು ಸರ್. ನೀರು ಹಾಕೋದಿಲ್ಲ? ನೀರು ಹಾಕಲ್ಲ ಸರ್. ನೀರು ಹಾಕಿದ್ರೆ ತಗೊಂಬಲ್ಲ ಸರ್, ಇನ್ನೊಂದು ಕೂಸಿಗೆ ಹೋಯ್ತಿರ್ತಾರಲ್ಲ ಸರ್. ಹ್ಞೂ. ಹಂಗಾಗಿ ನೀರು ಹಾಕಲ್ಲ ಸರ್. ಹ್ಞೂ ಹ್ಞೂ ಹ್ಞೂ. ದಿನ ಒಂದು 10 ಲೀಟ್ರ್ ಹಾಲು ಮಾರಾಟ ಮಾಡ್ತೀರಿ? ಹ್ಞೂ ಸರ್, 10 ಲೀಟ್ರ್. ಹ್ಞೂ ಹ್ಞೂ. ಒಂದೊಂದು ಆಕಳು 5 ಲೀಟ್ರ್ ಹಂಗೆ ಕೊಡ್ತೇವೆ ಸರ್. ಹ್ಞೂ ಹ್ಞೂ. 10 ಲೀಟ್ರ್ ಇಣ್ತೀವಿ ಸರ್. ಹೌದಾ? ಹ್ಞೂ ಸರ್. ದಿನದ ಹಾಲಿಂದ 500 ರೂಪಾಯಿ ಆಗುತ್ತೆ. 500 ರೂಪಾಯಿ ಆಗುತ್ತೆ. ಹ್ಞೂ ಹ್ಞೂ ಹ್ಞೂ. ಪ್ರತಿದಿನ ತಿಂಗಳಿಗೆ ಒಂದು 15,000 ರೂಪಾಯಿ ಹಾಲಿಂದ ಆಗ್ತದೆ. ಅವುಗಳಿಗೆ ಮೇವು ಅದು ಏನು? ಅದಕ್ಕೆ ಇಲ್ಲೇ ಮುಸ್ರಿನೂ ಹಾಕ್ತೀವಿ ಸರ್, ಇನ್ನೊಂದು ಅದಕ್ಕೆ ತೋಡು ಅಂತ ಬರ್ತೈತೆ ಸರ್. ಹ್ಞೂ. ಒಟ್ಟು ಒಟ್ಟು ಅದನ್ನು ಹಾಕ್ತೀವಿ. ಅದೇ ಹುಲ್ಲು ಸಪ್ಪೆನು ಇದು ಕಟಾವು ಮಾಡ್ಕೊಂಡು ಹಾಕ್ತೀವಿ ಸರ್. ಯಾರು ನಿರ್ವಹಣೆ ಮಾಡ್ತೀರಿ ಹೈನುಗಾರಿಕೆ ಇದೆಲ್ಲ? ಯಾರು ನೋಡ್ಕೊಳ್ತೀರಿ? ನಾವೇ ನೋಡ್ಕೊಂತೀವಿ ಸರ್. ಮತ್ತು ನಿಮ್ಮ ಮನೆಯವರು? ಎಲ್ಲರೂ ಅದೀವಿ ಸರ್, ನಮ್ಮ 3 ಫ್ಯಾಮಿಲಿ ಐತಿ ಸರ್. ನಮ್ಮ ಅಣ್ಣರು ನಾನು ಒಟ್ಟಿಗೆ ಕೂಡಿದ್ರೆ? ಇಲ್ಲ ಸರ್, ಅವ್ರು ಬೇರೆ ಇದ್ದಾರೆ ಸರ್. ಹ್ಞೂ. ಅಲ್ಲ, ಈಗ ನಿಮ್ಮ ಹೈನುಗಾರಿಕೆ ಬಗ್ಗೆ ನಿಮ್ಮ ಮನೆಯಲ್ಲಿ ಯಾರು ನೋಡ್ಕೊಳ್ತಾರೆ? ನಾನು ಇಲ್ಲ ನಮ್ಮ ಹೆಂಡತಿ ನೋಡ್ಕೊಂತ ಸರ್. ಹ್ಞೂ ಹ್ಞೂ. ಅದನ್ನು ಗಂಜಲು ಬಳಿಯೋದಾಗಿರ್ಬೋದು ಎಲ್ಲ ಬೆಳೆದೆಲ್ಲ ನಾನು ಒಂದು ಟೈಮ್ ನಾನು ಬೇಗ ಎದ್ದು ನಾನು ಮಾಡ್ಕೊಂಡು ಬರ್ತೀನಿ ಸರ್. ನಾನು ಕೆಲಸ ಇತ್ತಪ್ಪ, ನನ್ನ ಹೆಂಡತಿ ಮಕ್ಕಳು ಮಾಡ್ತಾರೆ ಸರ್. ಮಾಡ್ತಾರೆ? ಮಕ್ಕಳು ದೊಡ್ಡವರಿದ್ದಾರೆ? ಹ್ಞೂ, ದೊಡ್ಡ ಒಬ್ಬ SLC ಓದ್ತಾಯಿದ್ದಾನೆ ಸರ್. ಹ್ಞೂ ಹ್ಞೂ. ಅವರಿಗೆಲ್ಲ ಈ ಕೃಷಿಯಲ್ಲಿ ತೊಡ್ಕೊಳ್ಳೋದು ಹೇಳ್ಕೊಡ್ತಿದ್ದೀರಾ? ಕೃಷಿ ನನ್ನ ಜೊತೆಗೆ ಕರ್ಕೊಂಡು ಹೋಗ್ತಿರ್ತೀನಿ ಸರ್. ಅವ್ರದ್ದು ಮನಸ್ಥಿತಿ ಹೇಗಿರ್ತದೆ ಇಷ್ಟಪಟ್ಟು ಕೆಲಸ ಮಾಡೋ? ಕೃಷಿಯಲ್ಲಿ ಅಷ್ಟೊಂದು ಏನು ಇಂಟ್ರೆಸ್ಟ್ ಇಲ್ಲ ಸರ್, ಬೇರೆ ಕಡೆಗೆ ಕೆಲಸಕ್ಕೆ ಹೋಗ್ಬೇಕಂತ ಹೇಳ್ತಾರೆ. ಆದ್ರೆ ನಾವೇನು ಇದನ್ನೇ ಮಾಡ್ಕೊಂಡು ಹೋಗ್ತೀವಿ ಅಂತ ನಮ್ಮ ಇದು. ಹ್ಞೂ ಹ್ಞೂ ಹ್ಞೂ. ಸೊ ಹೈನುಗಾರಿಕೆಯಿಂದನೂ ಒಂದು ಆರ್ಥಿಕ ಭದ್ರತೆ ನಿಮ್ಮ ಕುಟುಂಬಕ್ಕಿದೆ. ಹ್ಞೂ ಸರ್. ಬಾಳೆ ಬೆಳೆಯಿಂದನೂ ಲಾಭ ಇದೆ. ಲಾಭ ಇದೆ ಸರ್. ಅದು ಒಂದು ವರ್ಷ ಲಾಭ ಆಗುತ್ತೆ ಸರ್, ಒಂದು ವರ್ಷ ಲಾಭ ಆಗಲ್ಲ. ಯಾಕೆ ಅಂದರೆ ಗಾಳಿ ಬಂತಪ್ಪನೂ ಹೊತ್ಕೊಂಡು ಬಿದ್ದುಬಿಡ್ತದೆ ಸರ್. ಫಸಲು ಬಂದಿರ್ತದೆ ಸರ್, ಅದು ಫಸಲು ಬಂದ ತಕ್ಷಣ ಗಾಳಿ ಬೀಸ್ತಪ್ಪ ಅಂದರೆ ಎಲ್ಲ ಬಿದ್ದೋಗ್ಬಿಡ್ತದೆ ಸರ್. ಲಾಸ್ ಆಗುತ್ತೆ. ಈ ಗಾಳಿಯಿಂದ ಬಾಳೆ ಗಿಡಗಳನ್ನು ಕಾಪಾಡ್ಕೊಳ್ಳೋಕ್ಕೆ ಏನು ಮಾರ್ಗಗಳಿಲ್ವಾ? ಮಾರ್ಗಗಳಂದ್ರಪ್ಪ ಸರ್, ಇವಾಗ ಬೆಲ್ಟ್ ಕಟ್ತೀವಿ ಸರ್. ಇವಾಗ ಬೆಲ್ಟ್ ಕಟ್ಟಿದ್ರು ಒಂದೊಂದು ಟೈಮ್ ಅಂತಪ್ಪ ಗಾಳಿಗೆ ಬೆಲ್ಟನ್ನು ಅರ್ಧ ಹೋಗ್ಬಿಡ್ತದೆ ಸರ್. ಏನು ಮಾಡೋಕ್ಕಾಗಲ್ಲ. ಸುತ್ತಲೂ ಒಂದಿಷ್ಟು ಬೇರೆ ಬೇರೆ ಗಿಡಗಳನ್ನೆಲ್ಲ ಹಾಕ್ತಾರೆ? ಹಾಕ್ತಾರೆ ಸರ್, ಆದರೆ ಇಲ್ಲಿ ಆ ಥರ ಏನು ಮಾಡಿಲ್ಲ ಸರ್. ಮತ್ತು ನಾವು ಒಬ್ಬರೇ ಮಾಡೋಕ್ಕಾಗತ್ತೆ. ಮಾಡ್ಕೋಬೋದಲ್ವಾ? ಮಾಡ್ಕೋಬೋದು ಸರ್. ಬೆಲ್ಟನ್ನು ಕಟ್ಟಿರ್ತೀವಲ್ಲ ಸರ್, ಆದ್ರೂ ಅಷ್ಟೊಂದು ಏನು ಬೆಳಲ್ಲ ಸರ್ ಅದು. ಹ್ಞೂ ಹ್ಞೂ. ರಕ್ಷಣೆ ಆಗಿದೆ? ರಕ್ಷಣೆ ಆಗಿದೆ ಸರ್. ಹ್ಞೂ ಹ್ಞೂ. ಬಾಳೆಯಿಂದ ಎಷ್ಟು ಆದಾಯ ಇದೆ ನಿಮಗೆ ವರ್ಷ? ವರ್ಷ ಅಂದ್ರಪ್ಪ ಅಂದ್ರೆ ಸರ್, ಒಂದು 50,000 ರಿಂದ 60,000 ಲಾಭ ಆಗುತ್ತೆ ಸರ್. ಹ್ಞೂ. ಕಬ್ಬಿನಿಂದ? ಕಬ್ಬಿನಿಂದ ಅಂದ್ರಪ್ಪ ಒಂದು 1/2 ಎಕರೆಗೆ ಅಲ್ಲ ಸರ್, ಒಂದು 10,000 15,000 ಅಂದ್ರೆ ಮಸ್ತಾಯ್ತು ಸರ್ ಅದು. ಹ್ಞೂ. ಒಟ್ಟಾರೆಯಾಗಿ ಕೃಷಿಯಿಂದ ನಿಮಗೆ ಆರ್ಥಿಕವಾಗಿ ವರ್ಷದ ಇನ್ಕಮ್ ಎಷ್ಟಿದೆ? ಒಂದು 60,000-70,000 ಅಂದ್ರೆ ಮಸ್ತಾಯ್ತು ಸರ್. ಹೌದಾ? ಹ್ಞೂ ಸರ್. ಅಷ್ಟಕ್ಕೆ ಕೃಷಿ ಮಾಡ್ಬೋದಾ ನಾವು? ಮತ್ತು ಮೊದಲಿಂದ ಬಂದೈತಲ್ಲ ಸರ್, ಹಂಗಾಗಿ ಮಾಡ್ಕೊಂತ ಹೋಗ್ಬೇಕಲ್ಲ ಸರ್. ಹ್ಞೂ ಹ್ಞೂ. ಸರಿ, ಈ ಭತ್ತದಲ್ಲಿ ಏನು ಲಾಭದಾಯಕವಾಗಿದೆಯಾ ಅಥವಾ ನೀವು ನಿಮ್ಮ ಮನೆಗೆ ಅಷ್ಟೇ ಸರ್ ನಾವು ಯೂಸ್ ಮಾಡಿ? ಅದು ಎಲ್ಲಿ ಹೊರಗಡೆ ಮಾರಾಟ ಮಾಡಲ್ಲ ಸರ್. ಯಾವ ತಳಿ ಬೆಳಿತೀರಿ? ಅದೇ ಅಂಶ ಇದೆ ಅನ್ನಲ್ಲ ಸರ್. ಹ್ಞೂ. ಸೋನಮಸ್ರಿ? ಸೋನಮಸ್ರಿ ಬೆಳಿತೀರಿ. ಅದಕ್ಕೆಲ್ಲ ಔಷಧಿ ಗೊಬ್ಬರ ಹೆಚ್ಚು ಬಳಕೆ ಬೆಳೆ ಸರ್ ಅದು? ಆರು ತಿಂಗಳು ಅದಕ್ಕೆ ಔಷಧಿ ಹೊಡ್ಕೊಂತ ಇರ್ಬೇಕು ಸರ್. ಅದು ಹುಳ ಜಾಸ್ತಿ ಬರ್ತದೆ ಸರ್, ಅದಕ್ಕೆ ಔಷಧ ಸಿಂಪಡಿಸಲೇಬೇಕಾಗುತ್ತೆ. ಸಾವಯವ ಕೃಷಿ ಮಾತು ಎಲ್ಲ ಕಡೆ ಕೇಳಿ ಬರ್ತಾ ಇದೆ, ನಿಮಗೆ ಇದ್ರ ಬಗ್ಗೆ ಗೊತ್ತಿದೆಯಾ? ಅಷ್ಟೊಂದು ಇದಿಲ್ಲ ಸರ್. ನೀವು ಅದ್ರ ಬಗ್ಗೆ ಏನು ಕೇಳಿಲ್ಲ? ಕೇಳಿಲ್ಲ ಸರ್. ಹ್ಞೂ. ಸಾವಯವ ಕೃಷಿ ಅಂದರೆ ಹೊರಗಡೆಯ ಔಷಧಿಗಳನ್ನು, ಅಂಗಡಿಯ ಗೊಬ್ಬರ ಆಗಿರ್ಬೋದು, ಔಷಧಿಗಳನ್ನು ತಂದು ಹೊಡೆಯೋದಾಗಿರ್ಬೋದು, ಇವನ್ನ ಕಡಿಮೆ ಮಾಡಿಕೊಂಡು ಸ್ಥಳೀಯವಾಗಿ ಗೊಬ್ಬರಗಳನ್ನು ಸಿದ್ಧತೆ ಮಾಡಿಕೊಳ್ಳುವಂಥದ್ದು, ಈ ಥರದಕ್ಕೆ ಒಂದಿಷ್ಟು ರೈತರು ಹೆಚ್ಚು ತೊಡಿಕೊಳ್ತಾ ಇದ್ದಾರೆ. ನೀವು ಆ ಕಡೆ ಏನಾದರೂ ಪ್ರಯತ್ನ ಮಾಡಿದ್ದೀರಾ ಹೇಗೆ? ಇಲ್ಲ ಸರ್, ಅದು ಈಗ ಈ ಸೈಡ್ ನಡೆಯಲ್ಲ ಸರ್, ಇಲ್ಲಿ ನಮ್ಮ ಭಾಗದಾಗ. ಯಾಕೆ ನಡೆಯಲ್ಲ? ಯಾಕೆಪ್ಪ ಅಂದ್ರೆ ಅದು ಇಳುವರಿ ಕಡಿಮೆ ಬರುತ್ತೆ ಸರ್ ಅದಕ್ಕೆ. ಹಂಗಾಗಿ ಇವು ಕಾಂಪ್ಲೆಕ್ಸ್ ಯೂರಿಯಾ DAP ಇವು ಹಾಕ್ತೀವಿ ಸರ್. ಹ್ಞೂ ಹ್ಞೂ. ಸೊ ನಿಮ್ಮ ಭಾಗದಲ್ಲಿ ನೀರಾವರಿ ಭಾಗದಲ್ಲಿ ಹೆಚ್ಚು ನಡೆಯಲ್ಲ ಅಂತಿದೆ? ನಡೆಯಲ್ಲ ಸರ್ ಅದು. ಹ್ಞೂ ಹ್ಞೂ. ನೀವು ಕೃಷಿಗೆ ಸಂಬಂಧಪಟ್ಟಂತೆ ಏನಾದರೂ ತರಬೇತಿ ಬೇಕು ಅನಿಸಿದರೆ ಎಲ್ಲಿ ಹೋಗ್ತೀರಿ? ತರಬೇತಿ ಬೇಕು ನಮ್ಮ ಸ್ವಾಮಿಯರಿಂದ ಹೋಗ್ತೀವಿ ಸರ್. ಸ್ವಾಮಿಯರು ಅಲ್ಲಿಗೆ ಹೋಗ್ತಿರ್ತಾರೆ, ಅವರಿಂದ ನಾವು ಹೋಗ್ತೀವಿ. ಕೃಷಿ ಇಲಾಖೆಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ ಇಲ್ಲಾದ್ರೆ?